ಅವರೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು. ಈ ಎರಡರಲ್ಲೂ ಸಹ ಅವರಿಗೆ ಒಳ್ಳೆಯ ಯಶಸ್ಸು ಸಿಕ್ಕಿದೆ. ಆ ಯಶಸ್ಸಿನ ವಿಚಾರವನ್ನು ಈಗ ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಮಾಧವ ಶೆಟ್ಟಿಯವರೇ, ಇತ್ತೀಚೆಗೆ ಈರುಳ್ಳಿ ಬೆಳೆ ನಿಮಗೆ ಲಾಭದಾಯಕವಾಗಿ ಕಂಡು ಬಂದಿದೆ ಹೇಳಿ, ಈ ಪ್ರಯತ್ನಗಳು ಯಾವ ಥರ ಶುರುವಾದವು? ಗುಂಡ್ಲುಪೇಟೆಯಲ್ಲಿ ನಿಮ್ಮ ಭೂಮಿಯಲ್ಲಿ ಈರುಳ್ಳಿಯನ್ನು ಮುಖ್ಯ ಬೆಳೆಯಾಗಿ ಬೆಳಿಬಹುದು ಅಂತ ನಿಮಗೆ ಅನಿಸಿದ್ದು ಹೇಗೆ? ಈ ಬಗ್ಗೆ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ ಸರ್. ನಾನು ಕೃಷಿಗೆ ಬಂದು 7-8 ವರ್ಷ ಆಯಿತು. ನಮ್ಮಲ್ಲಿ ಸಾಂಪ್ರದಾಯಿಕ ಬೆಳೆ ಅಂತೇಳಿದ್ರೆ ನಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಇರಲಿಲ್ಲ. ಸಾಮಾನ್ಯವಾಗಿ ಜೋಳ, ರಾಗಿ, ನೆಲಗಡಲೆ ಇದು ಮಳೆಯಾಶ್ರಿತವಾಗಿ ಏನನ್ನು ಬೆಳಿಬೋದು ಅಂತ ಬೆಳ್ಕೋತಾ ಇದ್ರು. ಕಾಲಕ್ರಮೇಣ ಬೋರ್ವೆಲ್ ಶುರುವಾದಾಗ ಜಾಸ್ತಿ ಕಮರ್ಷಿಯಲ್ ಅಂದರೆ ವಾಣಿಜ್ಯ ಬೆಳೆ ಅಂತ ಮುಖ ಮಾಡಿದ್ರು. ಅದರಂತೆ ನಾವು ಕೂಡ ಅರಿಶಿನ ನಮ್ಮಲ್ಲಿ ಸಾಮಾನ್ಯವಾಗಿ ವಾಣಿಜ್ಯ ಬೆಳೆಯಾಗಿ ಮುಂಚೆಯಿಂದನೂ ಗುರುತಿಸ್ಕೊಂಡಿದೆ. ಅರಿಶಿನದಲ್ಲಿ ಮುಖ್ಯ ಬೆಳೆಯಾಗಿ ಬೆಳೀತಾ ಇದ್ರು. ನಂತರ ಏನಾಯಿತು, ಅದರ ಜೊತೆಗೆ ಇನ್ನೊಂದು ಅಂತರ ಬೆಳೆಯಾಗಿ ಸಾಂಬಾರ್ ಈರುಳ್ಳಿಯನ್ನು ಬೆಳೆಯುವಂಥ ಒಂದು ಪದ್ಧತಿ ರೂಢಿಯಾಯಿತು. ಸೊ ಅದರಂತೆ ನಾವು ಸಾಂಬಾರ್ ಈರುಳ್ಳಿನ ಬೆಳೆಯೋಕ್ಕೆ ಶುರು ಮಾಡಿದ್ವು. ಮೊದಲನೇದಾಗಿ ಅರಿಶಿನ ಮಳೆ ಶುರುವಾದಾಗ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಅದನ್ನು ನಾಟಿ ಮಾಡ್ಕೋತೀವಿ. ನಾಟಿ ಮಾಡೋದ್ರ ಜೊತೆಗೇ ಸಾಂಬಾರ್ ಈರುಳ್ಳಿ ಬಿತ್ತನೆ ಗೆಡ್ಡೆಗಳನ್ನು ಅದ್ರ ಜೊತೆ ನಾಟಿ ಮಾಡ್ಕೋತೀವಿ. ಯಾಕೆಂದರೆ ಅರಿಶಿನ ನಮಗೆ ಆ ಅರಿಶಿನ ಮೊಳಕೆ ಬಂದು ಎಲೆಯಾಗಿ ಅದು ಗಿಡ ಆಗೋ ತನಕ ಕಡಿಮೆ ಅಂದರೆ 45-50 ದಿನ ಬೇಕು. ಸೊ 50 ದಿನ ತನಕ ಏನೂ ನಮಗೆ ಆದಾಯ ಇರಲ್ಲ. ಅದಕ್ಕೋಸ್ಕರ ನಾವು ಅಂತರ ಬೆಳೆಯಾಗಿ ಸಾಂಬಾರ್ ಈರುಳ್ಳಿನ ಹಾಯ್ಕೊಂಡು, ಆ ಸಾಂಬಾರ್ ಈರುಳ್ಳಿ ಅಂತಾರಲ್ಲ ಅದ್ರ ಬದಲು ಬೀನ್ಸ್ ಹಾಕೋಬೋದು. ತುಂಬ ಬೇರೆ ಬೇರೆ ಬೆಳೆ ಇದೆ ಅಂದರೆ 2 ತಿಂಗಳಲ್ಲಿ ಮುಗಿಯುವಂಥ ಬೆಳೆ ಆಗಬೇಕು. 2-2.5 ತಿಂಗಳು ಅಂದರೆ ಅದರ ಒಳಗಡೆ ಮುಗಿಯುವಂಥ ಬೆಳೆ ಆಗಬೇಕು, ಇಲ್ಲಾಂದರೆ ಮುಖ್ಯ ಬೆಳೆಗೆ ಅದು ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಮಾತ್ರ ಬೆಳೆನ ನಾವು ಬೆಳ್ಕೊಳ್ಳೋಕ್ಕೆ ಇದು ಮಾಡೋದು. ಕೆಲವರು ಬೀನ್ಸ್ ಬೆಳೀತಾರೆ, ಕೆಲವರು ಈರುಳ್ಳಿ ಬೆಳ್ಕೋತಾರೆ, ಇನ್ನು ಕೆಲವರು ಸೊಪ್ಪಿಗೆಪ್ಪು ಹಾಕೋತಾರೆ. ನಾವು ಅದರಲ್ಲಿ ಮುಖ್ಯವಾಗಿ ನಮಗೆ ಆದಾಯ ತಂದುಕೊಡುವಂಥ ಬೆಳೆ ಅಂದರೆ ಈರುಳ್ಳಿ, ಸಾಂಬಾರ್ ಈರುಳ್ಳಿ. ಸಾಂಬಾರ್ ಈರುಳ್ಳಿನ ಹಾಕಿ ನಾವು ವರ್ಷ ಬೆಳ್ಕೋತಾ ಇದ್ದು. ಅದರಲ್ಲೇನಾಗುತ್ತೆ ಅಂದರೆ 2 ತಿಂಗಳಿಗೆ ಆದಾಯ ಬರುವಂಥ ಇದು. ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಬೆಳೆಯುವಂಥ ಈರುಳ್ಳಿಗೆ ನಮಗೆ ತಮಿಳುನಾಡು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಇರೋದ್ರಿಂದ ಒಳ್ಳೆಯ ಬೆಲೆಗೆ ಹೋಗುತ್ತೆ. ಬೇಸಿಗೆಯಲ್ಲಿ ಅದನ್ನು ಮುಖ್ಯ ಬೆಳೆಯಾಗಿ ಬೆಳಿತೀವಿ, ಮಳೆಗಾಲದ್ರೂ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ಡಿಮ್ಯಾಂಡ್ ನಮಗೆ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ಮಳೆಗಾಲದ ಈರುಳ್ಳಿಗೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮಳೆಗಾಲದಲ್ಲಿ ಒಂದು ಅಂತರ ಬೆಳೆಯಾಗಿ ಮತ್ತು ಬೇಸಿಗೆಯಲ್ಲಿ ಮುಖ್ಯ ಬೆಳೆಯಾಗಿ ಬೆಳ್ಕೋತೀವಿ ಸರ್. ಅದನ್ನು ಈಗ ನೀವು ಈರುಳ್ಳಿ ಏನು ಬೆಳೆದಿದ್ದೀರಿ ಅದೇನು ಮುಖ್ಯ ಬೆಳೆನೋ ಅಂತರ ಬೆಳೆನೋ? ಅದು ಬೇಸಿಗೆ ಈರುಳ್ಳಿ ಅಂತೇಳಿ ನಾವು ಡಿಸೆಂಬರಲ್ಲಿ ನಡಿ ಮಾಡ್ಕೋತೀವಿ, ನವೆಂಬರ್ ಅಥವಾ ಡಿಸೆಂಬರ್ ನಡಿ ಮಾಡ್ತೀವಿ. ಅದು ಮುಖ್ಯ ಬೆಳೆಯಾಗಿ ಮಾಡ್ಕೋತೀವಿ. ಅದು ಮುಖ್ಯ ಬೆಳೆಯಾಗಿ ಈ ಸಲ ನಾವು ಬಿತ್ತನೆ ಬೀಜದ ಗೆಡ್ಡೆ ದರ ಏನಾಗಿದೆ ತುಂಬ ಜಾಸ್ತಿ ಇತ್ತು, 8,500-12,000 ತನಕ ಇತ್ತು. ಸೊ ಅದರಿಂದ ನಾವು 1/2 ಎಕರೆಯಲ್ಲಿ ಅಂದರೆ 2 ಕ್ವಿಂಟಲ್ ಮಾತ್ರ ನಾಟಿ ಮಾಡಿದ್ವು. ನಾಟಿ ಮಾಡಿ ನಮಗೆ ಒಟ್ಟು 42 ಕ್ವಿಂಟಲ್ ಇಳುವರಿ ಬಂದಿತ್ತು. ನಾವು 3,300 ರೂಪಾಯಿ ನಮಗೆ ಮಾರಾಟ ಮಾಡಿದ್ವಿ. ಹೆಚ್ಚು ನಮ್ಮ ಕಲ್ಚರ್ ಕಳೆದು 1 ಲಕ್ಷ ರೂಪಾಯಿ ಮೇಲೆ ಸಿಕ್ತು ನಮಗೆ. 1 ಲಕ್ಷ ಆದಾಯ ಸಿಕ್ತು. ಸಿಕ್ತು ಸರ್. ಹೇಳಿ, ಈ ಒಂದು ಬೆಳೆಯ ನಿರ್ವಹಣೆ ಹೇಗೆ ಮಾಡಿದ್ರಿ ಡಿಸೆಂಬರ್ನಿಂದ ಈಗ ಅದೆಲ್ಲ ಪೂರ್ತಿ ಮಾರುಕಟ್ಟೆಗೆ ತಗೊಂಡೋಗಿ ಮಾರೋ ತನಕ ಯಾವ ಥರ ಕ್ರಮಗಳನ್ನು ಅನುಸರಿಸಿದ್ರಿ? ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಈ ಬಿತ್ತನೆ ಗೆಡ್ಡೆಗಳನ್ನು ನಮ್ಮ ಪಕ್ಕದಲ್ಲಿ ಒಂದು ಸಂತೆ ಬರುತ್ತೆ, ರಕ್ನಂಬಿ ಸಂತೆ ಅಂತಿದೆ, ಗುರುವಾರ ಪ್ರತಿ ಗುರುವಾರ ನಡೆಯುತ್ತೆ. ಸಾಮಾನ್ಯವಾಗಿ ರೈತರೆಲ್ಲ ಖರೀದಿ ಮಾಡ್ತಾರೆ ಅಲ್ಲಿ. ನಾವೇನು ಮಾಡ್ತೀವಿ, ಈ ಸಲ ನಾನು ಈ ಬಿತ್ತನೆ ಗೆಡ್ಡೆಗಳನ್ನ ಪ್ರತಿ ವರ್ಷ ರೇಟು ಅಂದರೆ ವ್ಯತ್ಯಾಸ ಆಗಿ ಕೆಲವು ಸಲ 15,000 ತನಕನೂ ನಾವು ತಗೊಂಡು ಬಂದು ಹಾಕಿದ್ದೀವಿ. ಸೊ ಪ್ರತಿ ಸಲ ನಾವು ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ಅವ್ರನ್ನ ತಗೊಳ್ಳೋದು ಅಂತೇಳಿ ನಾವು ಈಗ ಒಂದು ಯೋಜನೆ ಮಾಡ್ತಿರ್ಬೇಕಾದ್ರೆ, ನಮಗೆ ಮೈಸೂರಿನ ಇಲ್ವಲ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಂಥ ಪಲ್ಲವಿ ಮೇಡಮ್ ಅವರು ಒಂದು ಸಲ ನಮ್ಮ ಊರಿಗೆ ಬಂದು ಈ ಥರ ಸಾಂಬಾರ್ ಈರುಳ್ಳಿನ ಬೀಜದಿಂದ ಕೂಡ ನೀವು ಬೆಳೆಯಬಹುದು ಅಂತ ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ ನಾನು ಕೂಡ ಭಾಗವಹಿಸಿದ್ದೆ. ಅವರಿಂದ ಹೆಚ್ಚಿನ ಮಾಹಿತಿ ತಗೊಂಡು ನಾನು ಅದರಲ್ಲಿ ಆಸಕ್ತಿ ಬಂದು ತಗೊಂಡು ಮಾಡಿದೆ. ಅವರು ಹೇಳಿದ್ರು 1 ಎಕರೆಗೆ 1 ಕೆಜಿ ಬೀಜ ಸಾಕಾಗುತ್ತೆ ಅಂತ ಹೇಳಿದ್ರು. ಅದು ರೇಟ್ ಬಂದು 1,600 ರೂಪಾಯಿ. ಅದು ಫಸ್ಟ್ ನಮಗೆ ಕೋಫೈ ಅಂತ ಒಂದು ವೆರೈಟಿ ಕೊಟ್ಟರು. ಅದು ಕೊಯಂಬತ್ತೂರು ಯೂನಿವರ್ಸಿಟಿ ಬಿಡುಗಡೆ ಮಾಡಿರೋಂಥ ತಳಿ. ಅದು ತಂದು ನಾವು ಅದು ಯಾವ ರೀತಿ ಬೆಳೀಬೇಕು ಏನು ಅಂತ ಕೇಳಿದಾಗ, ಈ ಥರ ಹೊಟ್ಲಾಗಬೇಕು 25-27 ದಿನಕ್ಕೆ ಪೈರು ರೆಡಿ ಆಗಿರುತ್ತೆ. ಆ ರೆಡಿಯಾಗಿರೋ ಪೈರನ್ನು ತಗೊಂಡು ನೀವು ನಾಟಿ ಮಾಡ್ಬೋದು ಅಂತೇಳಿದ್ರು. ನಾನು ಮಳೆಗಾಲದಲ್ಲಿ ಏನು ಮಾಡಿದೆ, ಆ ವರ್ಷ ಕೋಫೈ ಈರುಳ್ಳಿನ ಅವ್ರ ಹತ್ರ ಒಂದು ಪ್ಯಾಕೆಟ್ ನಮಗೆ ಫ್ರೀಯಾಗೇ ಕೊಟ್ಟಿದ್ರು. ತಂದು ನಾವು ಅದನ್ನು ಟ್ರಯಲ್ ಮಾಡೋಣ ಅಂತೇಳಿ 1 ಎಕರೆಗೆ ಏರ್ಮಡಿ ಮಾಡಿಕೊಂಡು, ಒಂದು 20 ಅಡಿ ಉದ್ದ ಮತ್ತು 4 ಅಡಿ ಆಗಲ್ಲ, ಆ ಥರದ್ದು 4 ಬೆಡ್ಗಾಯ್ತು. ಅದು ಅಂದರೆ ಒಂದೊಂದು ಗುಂಡಲ್ಲಿ ಬಿತ್ತನೆ ಗಿಡಗೆ ಸಮ ಆ ಥರ ಮಾಡ್ಕೊಂಡು ಅದನ್ನು ನಾರ್ಮಲ್ ಆಗಿ ನಾವು 1 ಎಕರೆಗೆ 4 ಕ್ವಿಂಟಲ್ ಈರುಳ್ಳಿ ಬಳಸ್ತೀವಿ ಬಿತ್ತನೆಗಾಗಿ. ಅದು ನಾವು ಅರಿಶಿನ ನಾಟಿ ಮಾಡಿ ಸಾಲಲ್ಲಿ ಹಾಕಿ ರೆಡಿ ಮಾಡಿಕೊಂಡು ಅರಿಶಿನ ನಾಟಿ ಮಾಡಿದ್ವು. ನಾಟಿ ಮಾಡಿದಾದ್ಮೇಲೆ ನಮಗೆ ಖಾಲಿ ಜಮೀನಂಗೆ ಕಳೆ ನೀರು ಕಟ್ತಾ ನೀರು ಅಂದರೆ ಡ್ರಿಪ್ ಲೈನ್ ಮಾಡ್ಕೊಂಡಿದ್ವಿ. ಡ್ರಿಪ್ಪಲ್ಲಿ ನೀರು ಚೊಡ್ದಾ ಇರುತ್ತೆ, ತೇವ ಆದಾಗ ಏನಾಗುತ್ತೆ ನಾರ್ಮಲಾಗಿ ಕಳೆ ಬರೋಕ್ಕೆ ಶುರುವಾಗುತ್ತೆ. ಆ ಕಳೆ ಬರುತ್ತಲ್ಲ ಅಂತ ಏನು ಮಾಡೋದು ಅಂತ ನಾನು ಯೋಚನೆ ಮಾಡಿ, ಆ ಬೆಡ್ ಮೇಲೆ ಒಂದು 50 ಕೆಜಿ ಕೊತ್ತಂಬರಿ ತಗೊಂಡು ಎಲ್ಲ ಮೇಲ್ಗಡೆ ಸಾಲಿನ ಸಾಲಿಗೆ ಒಂದು ತೆಳ್ಳಿಗೆ ಹಾಕೊಂಡು ಹೋದೆ. ಹಾಕೊಂಡು ಮಾಮೂಲಿ ನೀರು, ಅದೇ ನೀರು ಬಳಕೆ ಆಯಿತು. ಅದಕ್ಕೇನು ಎಕ್ಸ್ಟ್ರಾ ನೀರಿಲ್ಲ. ನಾವು ಏನು ಅರ್ಶನಕ್ಕೆ ನೀರು ಕೊಡ್ತೀವಿ ಅದೇ ನೀರಲ್ಲಿ ಇದು ಮಾಡಿ, ಮುಂಚೆ ಎಲ್ಲ ಗೊಬ್ಬರ, ದನದ ಗೊಬ್ಬರ ಮತ್ತು ಫರ್ಟಿಲೈಸರ್ ಎಲ್ಲ ಹಾಕಿದ್ರು. 25 ದಿನಕ್ಕೆ ಕರೆಕ್ಟಾಗಿ ನಮಗೆ ಇದನ್ನು ಅದೇ ಟೈಮಲ್ಲಿ ಈ ಸಾಂಬಾರು ಈರುಳ್ಳಿ ಬೀಜನ ನಾವು ಬೇರೆ ಕಡೆ ಬೆಡ್ ಮಾಡಿಕೊಂಡು ಅಲ್ಲೂ ಸಸಿ ಮಡಿ ಮಾಡಿಕೊಂಡು 25 ದಿನ ಅಲ್ಲಿ ಸಸಿ ಮಡಿ ರೆಡಿ ಆಯಿತು. ನಾವೇನು ಮಾಡೋದು, 25 ದಿನಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು. ಈ ಕೊತ್ತಂಬರಿ ಲಕ್ಕಿತ್ತು ಆಗ ಬೇಸಿಗೆ ಟೈಮಲ್ಲಿ ನೀವು ನೋಡಿರ್ಬೋದು ಕೊತ್ತಂಬರಿ ಸೊಪ್ಪಿಗೆ ತಿನ್ನ ಅಥವಾ ಬೆಳಗ್ಗೆ ಇರುತ್ತೆ, ಕಟ್ಟಿಗೆ 13 ರೂಪಾಯಿ 15 ರೂಪಾಯಿ ಇರುತ್ತೆ ಮಾಡ್ತಿರ್ತಾರೆ. ನಾವು ಅಷ್ಟು ಒಟ್ಟಿಗೆ ನಾವು ಮಾರ್ಕೆಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅದನ್ನು ಮಾರೋರ್ನ ನಾವು ಈ ಥರ ಸೊಪ್ಪಿದೆ ನಮ್ಮಲ್ಲಿ ಅಂತ ಕೇಳ್ಕೊ ಬಂದಾಗ ಅವರು ಟೋಟಲ್ 1 ಎಕರೆ ಸೊಪ್ಪನ್ನ ರೇಟ್ ಹೇಳಿದಾಗ ನಾವು 120,000 ಅಂತೇಳಿ ಕೊನೆಗೆ ಬಾರ್ಗೇನ್ ಮಾಡಿದವರು 80,000 ರೂಪಾಯಿ ತಗೊಂಡ್ರು. ಅಂದರೆ 25 ದಿನದಲ್ಲಿ 80,000 ರೂಪಾಯಿ ಅದ ಬರೀ ಸೊಪ್ಪಿಂದ ಬಂತು. ಆ ಸೊಪ್ಪನ್ನೆಲ್ಲ ಕಿತ್ತು ನಮ್ಮ ಭೂಮಿಯೆಲ್ಲ ಅದ ಆಯಿತು. ಮತ್ತೆ ಅಲ್ಲಿ ಸಸಿ ಮಾಡಲಿ ಸಸಿಗಳು ಕೂಡ ರೆಡಿ ಇತ್ತು. ಅವರೇ ಕಿತ್ಕೊಂಡು ಹೋದ್ರು ಸ್ವಲ್ಪ ಎಲ್ಲ ಅವರೇ ಕಿತ್ಕೊಂಡು ಕಟ್ ಮಾಡ್ಕೊಂಡು ತಗೊಂಡೋಗ್ತಾರೆ. ನಾನು ಹೇಳಿದ್ದೆ ಒಂದು ವಾರದಲ್ಲಿ ನನಗೆ ಖಾಲಿ ಆಗಬೇಕು, ನಾನು ಇಲ್ಲಿ ನಾಟಿ ಮಾಡಬೇಕು ಅಂತೇಳಿ. ಅದರಂತೆ ಒಂದು 5-6 ಜನ ಬಂದರು, ದಿನಕ್ಕೆ 4 ಎಕರೆ ಮಾಡಿ ಮುಗಿಸ್ಕೊಂಡು ಎಲ್ಲ ಕಟ್ ಮಾಡಿ ನನಗೆ ಅಲ್ಲೇ ಸ್ಪಾಟ್ ಪೇಮೆಂಟ್ ಮಾಡಿದ್ರು. ಎಲ್ಲ ಕೊಟ್ಟಾದ್ಮೇಲೆ ಮತ್ತೆ ನಾವು ಭೂಮಿಯಲ್ಲಿ ಅದಾಯ್ತಲ್ಲ, ಅದಾದ್ಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ಸಸಿಗಳನ್ನ ಏರ್ ಮಾಡಿ ಅಂತ ಕಿತ್ಕೊಬಂದು ಅದೇ ಜಾಗಕ್ಕೆ ನಾಟಿ ಮಾಡಿದ್ರು. ಅಂದ್ರೆ ಗೇಣಿಗೆ ಅಂದ್ರೆ ಒಂದು ಸಾಲಿಗೆ ಬೆಡ್ಗೆ 3-3 ಈರುಳ್ಳಿ ಬರತ್ರೆ, ಗಿಡದ ಗಿಡಕ್ಕೆ ಒಂದು 60-70 ಸೆಂಟಿಮೀಟರ್ ಆ ಅಂತದನ್ನ ಮಾಡ್ಕೊಂಡು. ಯಾಕಂದ್ರೆ ಮಳೆಗಾಲದ ಏನಾಗುತ್ತೆ ಅಂದ್ರೆ ಅದು ಇಳುವರಿ ಬೇಸಿಗೆಯಿಂದ ಸ್ವಲ್ಪ ಕಡಿಮೆ ಇರುತ್ತೆ ಇಳುವರಿ, ಅದರಿಂದ ಸ್ವಲ್ಪ ಹತ್ತದ್ರಿಗೆ ಹಾಕೊಂಡು ಅದನ್ನ. ಅದಾದ್ಮೇಲೆ ಒಂದು 30-45 ದಿನಕ್ಕೆ ಏನಾಯ್ತು, ಆ ಗಿಡ ಬಂದು ಒಂದು 1/2 ಅಡಿ ಹೈಟ್ ಬಂತು. 1/2 ಅಡಿ ಹೈಟ್ ಬಂದಾಗ ಏನಾಯ್ತು, ನಾವು ಮತ್ತೆ ಇನ್ನೊಂದಾರು ಏನಾದ್ರು ಬೆಳೆ ಮಾಡ್ಬೇಕಲ್ಲ ಅಂತೇಳಿ ಯೋಚನೆ ಮಾಡಿದಾಗ ನಾವು ಮೆಣಸು ಹಾಕೋಣ ಅಂತ ತೀರ್ಮಾನ ಮಾಡಿದ್ವು. ಆ ಮೆಣಸಿನ ಏನು ಮಾಡೋದು, ಅದರೊಳಗಡೆ ಇಂಟರ್ ಕ್ರಾಪ್ ಅದೇ ಥರ ಬಂದು ನಮಗೆ 2,500 ಗಿಡ ಸಾಕಾಯ್ತು. ಅಂದರೆ 5 ಅಡಿಗೆ ಒಂದೊಂದು ಹಾಕೊಂಡಿದೆ, ಮತ್ತೆ ಜಾಸ್ತಿ ಇದಾಗಿದ್ರೆ ನಮಗೆ ಅರಿಶಿನ ಮೇಲೆ ಎಫೆಕ್ಟ್ ಆಗುತ್ತೆ ಅಂತೇಳಿ 5 ಅಡಿಗೆ ಒಂದೊಂದು ಹಾಕೊಂಡು 5 ಅಡಿಗೆ ಒಂದೊಂದು ಹಾಕಿದ್ಮೇಲೆ ಕರೆಕ್ಟಾಗಿ ಅದು 60 ದಿನಕ್ಕೆ ಫ್ಲವರ್ ಸ್ಟಾರ್ಟ್ ಆಯಿತು. ಹೂ ಎಲ್ಲ ಬಿಟ್ಟು ಕರೆಕ್ಟಾಗಿ ಒಂದು 70 ದಿನಕ್ಕೆ ಮೊದಲನೇ ಕಟಾವು ಆಯಿತು. ಕೊನೆ ತನಕ ನಮಗೆ 2,500 ಸಸಿಗೆ ಹೆಚ್ಚು ಕಮ್ಮಿ ಒಂದು ಗಿಡಕ್ಕೆ ನಮಗೆ 4-5 ಕೆಜಿ ಆ ಥರ ಸಿಕ್ತು. ಅಂದರೆ ನಿರ್ವಹಣೆ ಕೂಡ ಅದೇ ರೀತಿ ಚೆನ್ನಾಗಿ ಮಾಡಿದ್ದು. ನಮಗೆ ಒಂದು 5 ಟನ್ನಷ್ಟು ಮೆಣಸಿನಕಾಯಿ ಸಿಕ್ತು. ಆಗ ಟೈಮ್ ಮಾರ್ಕೆಟ್ಲಿ 30-50 ರೂಪಾಯಿ ತನಕ ಹೋಯಿತು. ಅದರಲ್ಲೂ ಹೆಚ್ಚು ಕಮ್ಮಿ ನಮಗೆಲ್ಲ ಖರ್ಚೆಲ್ಲ ಕಳೆದು ಒಂದು 70-75 ಸಿಕ್ತು. ಮತ್ತೆ ಈಗ 2 ತಿಂಗಳಿಗೆ ನಮಗೆ 60-65 ದಿನಕ್ಕೆ ಈರುಳ್ಳಿ ಬರುತ್ತೆ. ಅದು ಈರುಳ್ಳಿ ಬಂದಾಗ ಏನು ಮಾಡ್ತೀವಿ, ಅದನ್ನ ಎಲ್ಲ ಕಿತ್ತು ಅದನ್ನು ಬೇರು ಮತ್ತೆ ಮುಂದ್ಗಡೆ ಏನು ಗಿಡ ಬರುತ್ತೆ ಅವನಿಗೆ ಅಷ್ಟೇ ತೆಗೆದು ನಾವು ಅದನ್ನ ರಾಶಿ ಮಾಡಿ ಮಾಡಿದಾಗ ತಮಿಳುನಾಡಿನ ನಮ್ಮ ಜಮೀನಿಗೆ ಬರ್ತಾರೆ ತಗೊಳ್ಳೋದಕ್ಕೆ. ಈ ಥರ ರೈತ ಈರುಳ್ಳಿ ರೆಡಿ ಇದೆ ಅಂತ ಹೇಳಿದ್ರು ಅವ್ರಿಗೆ. ಅವರೇ ಬಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅವ್ರದ್ದೆಲ್ಲ, ಅವ್ರು ಬಂದಾಗ ಅವರೇ ಬಂದು ಅಲ್ಲಿ ಖರೀದಿ ಮಾಡಿ ರೇಟ್ ಫಿಕ್ಸ್ ಮಾಡಿ ಖರೀದಿ ಮಾಡ್ತಾರೆ. ಅಂದರೆ ನಾವು ಈರುಳ್ಳಿ ಕಿತ್ತು 2 ದಿನದೊಳಗೆ ನಮಗೆ ಮಾರಾಟ ಆಗುತ್ತೆ. ನಾವು ಸಣ್ಣ ಈರುಳ್ಳಿ ನಾವು ಇಲ್ಲಿ ಮಾರಾಟ ಅಂದರೆ ಮಾರುಕಟ್ಟೆ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರೆ ನಮ್ಮ ಕಡೆ ಮಾರಾಟಕ್ಕೆ ಏನು ತೊಂದರೆ ಆಗಿಲ್ಲ. ನಮಗೆ ಆ ಸಲ ಬಿತ್ತನೆ ಈರುಳ್ಳಿ ಅಂದರೆ ಬೀಜದಿಂದ ಸಸಿ ಮಡಿ ಮಾಡಿ ಹಾಕಿದಂಥ ಈರುಳ್ಳಿ ನಮಗೆ ಅವಾಗ 48 ಕ್ವಿಂಟಲ್ ಈರುಳ್ಳಿ ಬಂದಿತ್ತು. ನಾವೇನು ಮಾಡೋದು ಕೇಳಿದಾಗ ಅವ್ರನ್ನ ನಮಗೆ ಸೀಡ್ಸ್ ಕೊಟ್ಟಿರಲ್ಲ ಮೇಡಮ್ ಅವ್ರ ಕೇಳಿದಾಗ ನೀವು ಬಿತ್ತನೆಗೆ ಇದನ್ನೇ ಬಳಸ್ಬೋದು ಅಂತೇಳಿರು. ಸೊ ಅದನ್ನು ನಾವು ಮತ್ತೆ ಒಂದು ನಮಗೆ 1 ಎಕರೆಗೆ ಎಷ್ಟು ಬೇಕು ಅಂತ ಕೇಳಿದ್ರೆ 4 ಕ್ವಿಂಟಲ್ ಆದರೆ ನಾನು ಒಂದು 6 ಕ್ವಿಂಟಲ್ ಎತ್ತಿಟ್ಕೊಂಡೆ ಹಸಿ ಈರುಳ್ಳಿನ. ಅದು ಒಣಗಿದ ಮೇಲೆ ಸ್ವಲ್ಪ ಇನ್ನೂ ನಮಗೆ ವೆಯ್ಟ್ ಕಡಿಮೆ ಆಗುತ್ತೆ ಅಂತೇಳಿ ಒಂದು 6 ಕ್ವಿಂಟಲ್ ಎತ್ತಿಟ್ಕೊಂಡು ಮತ್ತೆ ಇದು ಮಾಡೋದು. ಮತ್ತೆ ಬೇಸಿಗೆ ಈರುಳ್ಳಿಗೆ ಹಾಕ್ಬೇಕು ಅಂತೇಳಿ ಅದು ಕನಿಷ್ಠ ಅಂದರೆ 45-60 ದಿನ ಆಗಬೇಕು ಆ ಈರುಳ್ಳಿಗೆ. ಹಂಗಾರೆ ನೀವು ಬಿತ್ತನೆ ಬಳಸ್ಬೋದು ಅದನ್ನು. ಮತ್ತೆ ನೀವು ಸಂತೆಗೆ ಹೋಗಿ ಅಲ್ಲಿ ದಳ್ಳಾಳಿಗಳು ಹೇಳಿದಷ್ಟು ಕೊಟ್ಟು ನೀವು ಇತರ ಅವಶ್ಯಕತೆ ಇಲ್ಲ. ನಾವು ಸಾಂಬಾರು ಈರುಳ್ಳಿ ನಾವೇ ಶೇಖರಣೆ ಮಾಡ್ಕೋಬೋದು. ಇತ್ತೀಚೆಗೆ ತೋಟಗಾರಿಕೆ ಇಲಾಖೆ ಈರುಳ್ಳಿ ಶೇಖರಣೆ ಘಟಕ ಅಂತ ಕೊಡ್ತಾಯಿದ್ರೆ ಅದನ್ನು ನೀವು ಯಶಸ್ವಿಯಾಗಿ ಬಳಸ್ಕೊಂಡ್ರೆ ನಾವು ಕೂಡ ಬಿತ್ತನೆ ಈರುಳ್ಳಿನ ಗೆಡ್ಡೆಗಳನ್ನ ಶೇಖರಣೆ ಮಾಡಿಕೊಂಡು ಒಳ್ಳೆ ಉತ್ತಮ ಗೆಡ್ಡೆನ ತಗೋಬೋದು. ತಗೊಂಡು ಶೇಖರಣೆ ಮಾಡಿಕೊಂಡ್ರೆ ಒಳ್ಳೆ ಇಳುವರಿ ತೆಗಿಬೋದು. ನಾವು ಪ್ರತಿ ಸಲ ಸಂತೆಗೆ ಹೋಗಿ ಸಂತೆಯಲ್ಲಿ ನೋಡಿದಾಗ ಏನಾದ್ರೆ ಸ್ಯಾಂಪಲ್ಗೆ ಅಂತ ಒಂದು ಮೂಟೆ ಸುರಿದಿರ್ತಾರೆ ರೀ ಲಾರಿಯಿಂದ ಬಂದು, ಅದು ನೋಡೋಕೆ ಚೆನ್ನಾಗಿರುತ್ತೆ ಬಟ್ ಮೂಟೆಯಲ್ಲಿ ಏನಿರುತ್ತೆ ನಮಗೆ ಗೊತ್ತಿಲ್ಲ. ಅಲ್ಲಿ ಬಿಚ್ಚಕ್ಕೂ ನಾವು ಆಗಲ್ಲ. ತಗೊಂಡು ಮನೆಗೆ ಕೊಟ್ಟಮೇಲೆ ಅದರಲ್ಲಿ ಹೆಚ್ಚು ಕಮ್ಮಿ ಒಂದು 20% ವೇಸ್ಟ್ ಆಗಿರುತ್ತೆ ರೀ. ನಾವು ಅಷ್ಟೊಂದು ಹಣ ಕೊಟ್ಟು ತಂದು ನಾವು ಎಲ್ಲ ಮಾಡಿ ಎಲ್ಲ ಮಾಡಬಾರ್ದು. ಈ ಬಿತ್ತನೆ ಬೀಜನ ನಾವೇ ಸ್ವಂತ ನಮ್ಮ ಜಮೀನುಗಳ ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಾವು ಆದಷ್ಟು ನಮ್ಮ ಹಣ ತಮಿಳ್ನಾಡಿಗೆ ಹೋಗೋದನ್ನ ನಾವು ತಪ್ಪಿಸ್ಬೋದು. 1,400 ರೂಪಾಯಿ 1 ಕೆಜಿ ಬಿತ್ತನೆ ಬೀಜ. 1 ಕೆಜಿ ಬಿತ್ತನೆ 1,400 ರೂಪಾಯಿ ಇರುತ್ತೆ. ಮೊದಲನೇ ಸಲ ನೀವು ಏನು ಬೆಳೆದಿರ್ತೀರ ಅದನ್ನ ಬಿತ್ತನೆಗೆ ಮತ್ತೆ ಪುನಃ ಇಟ್ಕೋಬಹುದು. ಅದರ ಗೆಡ್ಡೆಯಿಂದ ಬಂದಂತ ಇಳುವರಿ ನಾವು ಪುನಃ ಇಟ್ಕೋಬಹುದು. ಮತ್ತೆ ನಾವು ಬೀಜಕ್ಕಾಗಿ ಮತ್ತೆ ಸಂತೆಗೆ ಹೋಗೋ ಅವಶ್ಯಕತೆ ಇಲ್ಲ. ಇತ್ತೀಚೆಗೆ ಕೋಫೈಗಿಂತ ಇನ್ನೊಂದು ಅರ್ಕ ಉಜ್ವಲ ಅಂತ ಒಂದು ಹೊಸ ವೆರೈಟಿ, ಅದು ಭಾರತೀಯ ತೋಟಗಾರಿಕೆ ಸಂಶೋಧನೆ ಅವರು ಬಿಡುಗಡೆ ಮಾಡಿದಂತ ಅರ್ಕ ಉಜ್ವಲ, ಅದು ಆ ಕೋಫೈಗಿಂತ ಚೆನ್ನಾಗಿ ಇಳುವರಿ ಬರುತ್ತೆ. ಗೆಡ್ಡೆಯಲ್ಲಿ ಸೈಜ್ ಬರುತ್ತೆ ಮತ್ತೆ ಎಲ್ಲ ಯೂನಿಫಾರ್ಮ್ ಸೈಜ್ ಇರುತ್ತೆ ನಮಗೆ, ಒಂದೇ ತರ ಸೈಜು ಗೆಡ್ಡೆ ಮತ್ತೆ ಕಲರು. ಈರುಳ್ಳಿ ಸಾಮಾನ್ಯವಾಗಿ ರೌಂಡ್ ಗೋಲಕ್ಕೆ ಇದ್ರೆ ಡಿಮ್ಯಾಂಡ್ ಜಾಸ್ತಿ. ಕೋಫೈನ ಸ್ವಲ್ಪ ಉದ್ದ ಬರುತ್ತೆ, ಅದು ಸೊ ಅದರಿಂದ ಹಾಕುವಂಥವ್ರು ಉಜ್ವಲ, ನಾನು ಜಾಸ್ತಿ ಎಲ್ಲರಿಗೂ ಉಜ್ವಲನೇ ರೆಕಮೆಂಡ್ ಮಾಡ್ತೀನಿ ಸರ್ ಹಾಕ್ಬೋದು, ಅದು ಚೆನ್ನಾಗಿದೆ ಅಂತೇಳಿ. ಅಂದರೆ ಮಹದೇಶ್ ಹೊಟ್ರೆ, ನೀವು ಇರುವಂತಹ ಒಂದು ಭೂ ಪ್ರದೇಶ ಏನಿದೆ, ಮುಖ್ಯ ಬೆಳೆ ಇದ್ದಿದ್ದು ಇಲ್ಲಿ ಅರಿಶಿನ, ಆದ್ರೆ ನಿಮ್ಗೆ ಕೊತ್ತಂಬರಿ ಸೊಪ್ಪು ಬೆಳೆದ್ರಿ, ಅದ್ ನಿಮ್ಗೆ ಹಣ ಸಿಕ್ತು. ಹೌದು ಸರ್. ಅದಾದ್ಮೇಲೆ ಈರುಳ್ಳಿ, ಅದು ನಿಮ್ಗೆ ಹಣ ಸಿಕ್ತು. ಆಮೇಲೆ ಮೆಣಸಿಗೆ, ಅದು ನಿಮ್ಗೆ ಹಣ ಸಿಕ್ತು. ಜೊತೆಗೆ ತೊಗರಿನೂ ಹಾಕಿದೆ ಅಂತ. ಹೌದು ಸರ್. ನಾವು ಯಾರು ನಮ್ಮ ಅರಿಶಿನ ಬೆಳೆ ಅಂತವ್ರು ಸಾಮಾನ್ಯವಾಗಿ ಆ ಬಾರ್ಡರ್ ಸುತ್ತಲೂ ಬದುಗಳಲ್ಲಿ ತೊಗರಿ ಹಾಕುತ್ತಾರೆ. ತೊಗರಿ ಏನಾಗುತ್ತೆ ಅಂದ್ರೆ ಅದು 6-7 ತಿಂಗಳು ಬೇಕು ಕಾಯಿ ಬರೋಕೆ. ಕೆಲವರು ಏನ್ ಮಾಡ್ತಾರೆ, ಅದು ಹಸಿ ತೊಗರಿ ಕಾಯಿ ಒಂದು 40-45 ರೂಪಾಯಿ ಕೆಜಿ ಆತರ ಇರುತ್ತೆ ಆ ಟೈಮಲ್ಲಿ, ಅದನ್ನ ಹಸಿ ತರಕಾರಿ ಆಗಿ ಮಾರ್ಕೋತಾರೆ. ಇಲ್ಲಾಂದ್ರೆ ಕೆಲವರು ಮನೆಗೆ ಬಳಕಾಗಿ ಅಂದ್ರೆ ಕಾಳುಗಳಿಗೋಸ್ಕರ ಮಡಿಕೊತಾರೆ. ಒಂದ್ ಎಕರೆಯಲ್ಲಿ ಬದುಗಳು ಸುತ್ತ ಹಾಕಿದಾಗ ಕನಿಷ್ಠ ಅಂದ್ರೆ 1-1.5 ಕ್ವಿಂಟಾಲ್ ತೊಗರಿ ತಗೋಬಹುದು. ಅಂದ್ರೆ ಅದು ನಮ್ಮ ನಿತ್ಯ ಬಳಕೆಗೆ ಆಗುತ್ತೆ. ಅದು ಅಂದ್ರೆ ಇರುವಂತಹ ಕ್ಷೇತ್ರದಲ್ಲೇನೆ 5 ಬೆಳೆಗಳು ಆಯ್ತು ಅಲ್ಲಿಗೆ. ಹೌದು ಸರ್. ನಿರಂತರವಾಗಿ ಮಣ್ಣಿನ ಒಂದು ಸಂರಕ್ಷಣೆನೂ ಆಯ್ತು. ಹೌದು ಸರ್. ಆ ತ್ಯಾಜ್ಯಗಳು ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಹೌದು. ಮುಖ್ಯ ಬೆಳೆ ಯಾವ್ದೇ ರೀತಿ ತೊಂದರೆ ಏನಾಗಲ್ಲ. ಇಲ್ಲ, ಯಾವ್ದೇ ರೀತಿ ತೊಂದರೆಗಳಾಗಲ್ಲ. ಅಂದ್ರೆ ಪೋಷಕಾಂಶ ನಿರ್ವಹಣೆ ಮತ್ತು ಕೀಟಗಳ ನಿರ್ವಹಣೆನ ಪ್ರತಿನಿತ್ಯ ಗಮನಿಸ್ತಾ ಅದನ್ನ ಜಾಗರೂಕತೆಯಿಂದ ನಿರ್ವಹಣೆ ಮಾಡಿದ್ದಲ್ಲಿ ನೀವು ಎಕರೆಗೆ ನೋಡಿ, ನಾನು ಈ ಸಲ ಈರುಳ್ಳಿ ಒಂದು 42 ಕ್ವಿಂಟಲ್ ಬಂತು, ಮೆಣಸಿನಕಾಯಿ ಬಂದು ನಮಗೆ 5 ಟನ್ ಬಂತು, ಮತ್ತೆ ಕೊತ್ತಂಬರಿ ಸೊಪ್ಪು ಆಯ್ತು, ಆಮೇಲೆ ಅರಿಶಿನ ಬಂದು ನಮಗೆ ಎಲ್ಲ ಕಿತ್ತು ಬೇಯಿಸಿ ನಾವು ಚೀಲ ಮಾಡೋ ತನಕ ನಮಗೆ ಅದರಲ್ಲಿ 34 ಕ್ವಿಂಟಲ್ ಅರಿಶಿನ ಆಯ್ತು. ಸೊ ನಾವು ಇದೆಲ್ಲ ರೇಟ್ ಎಲ್ಲ ಲೆಕ್ಕ ಹಾಕೊಂಡು ಅಂದ್ರೆ ಖರ್ಚೆಲ್ಲ ಕಳೆದು ನಮಗೆ 3.5-3.80 ತನಕ ಲಾಭ ಬಂದಿದೆ ಸರ್. ಅದರಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಹೌದು, 1 ಎಕರೆ ಪ್ರದೇಶದಲ್ಲಿ 3.5-4 ಲಕ್ಷ ತನಕ ಮಾಡಬಹುದು. ನೀವೊಂದು ಮುಖ್ಯವಾದ ವಿಷಯ ಹೇಳಿದ್ರಿ, ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಮತ್ತೆ ಈ ಸಸ್ಯ ಸಂರಕ್ಷಣೆ, ಕೀಟ ಹಾಗೂ ರೋಗ ಬರದೇ ಇರೋದು ಹೇಳಿ. ನಿಮ್ಗೆ ಆ ತರದ ಸಮಸ್ಯೆಗಳೇನಾದ್ರು ಇತ್ತ ಈ ಒಂದು ಬೆಳೆಗಳನ್ನು? ನಾವು ಸಮಸ್ಯೆ ಬಂದೇ ಬರುತ್ತೆ. ಈಗ ಜಾಸ್ತಿ ನೀರು ಅಂದ್ರೆ ಮಳೆ ಜಾಸ್ತಿ ಆಯ್ತು ಅಂದ್ರೆ ಅರಿಶಿನದಲ್ಲಿ ಕೊಳೆ ರೋಗ ಬರ್ಬೋದು. ಈರುಳ್ಳಿ ಸಹ ಬೇರ್ ಕೊಳೆ ರೋಗ ಬರುತ್ತೆ. ಇತ್ತೀಚೆಗೆ ಒಂದು ಕತ್ತು ಕೊಳೆ ರೋಗ ಅಂತ ಬ್ಲಾಸ್ಟ್ ಮರಿ ಅಂತ ಹೇಳಿದ್ರೆ ಅದು ಬಂದಿತ್ತು. ಅದು ಬಂದು ಎಷ್ಟೋ ರೈತರ ಜಮೀನಲ್ಲಿ ಈರುಳ್ಳಿ ಎಲ್ಲ ಹಾಳಾಯ್ತು, ಇಳುವರಿ ಕೂಡ ಕಮ್ಮಿ ಆಯ್ತು. ತಮಿಳುನಾಡಲ್ಲಿ ಶುರು ಆಗಿದ್ದು ನಮ್ಮ ಕರ್ನಾಟಕ ತನಕನೂ ವ್ಯಾಪಿಸುತ್ತೆ. ಅದು ಅದ್ರ ಬಂದ್ರೆ ಈರುಳ್ಳಿ ನಮಗೆ 80% ನಷ್ಟ ಆಗ ಅವಕಾಶ ಇದೆ. ಸೊ ಅದರಿಂದ ನಾವು ಎಲ್ಲ ಬಿತ್ತನೆ ಈರುಳ್ಳಿ ತಗೊಂಡ್ರು ಕೂಡ ನಾವು ಅದನ್ನ ಫಸ್ಟ್ ಬೀಜೋಪಚಾರ ಮಾಡಬಹುದು. ನೀವು ಕೆಮಿಕಲ್ ಬೇಕಾದ್ರೂ ಮಾಡಬಹುದು, ಅಥವಾ ಬಯಾಲಜಿಕಲ್ ಅಂದ್ರೆ ನೀವು ಜೀವಾಣು ಜೈವಿಕ ಗೊಬ್ಬರದಲ್ಲಿ ಕೂಡ ಮಾಡಬಹುದು. ಜೈವಿಕ ಗೊಬ್ಬರದಲ್ಲಿ ಮಾಡ್ತೀವಿ ಅಂದ್ರೆ ಟ್ರೈಕೋಡೋಮೋನಸ್ ಸೂಡೋಮೋನಸ್ ಅಂತ ಬರ್ತವೆ. ಅದರಿಂದ ಪ್ರತಿ ಲೀಟರ್ಗೆ 2 ಗ್ರಾಮ್ ಹಾಕೊಂಡು ಅದನ್ನ ಆ ಗೆಡ್ಡೆಗಳನ್ನ ಬೇರೆ ಎಲ್ಲಿಂದ ತಂದ್ರೂ ಕೂಡ ಅದ್ರ ಜಮೀನಲ್ಲಿ ರೋಗ ಆಯ್ತು ಅಂದ್ರೆ ನಿಮ್ಮ ಜಮೀನಲ್ಲಿ ಕೂಡ ರೋಗ ಹರಡುವ ಸಾಧ್ಯತೆ ತುಂಬಾ ಇದೆ. ಅದನ್ನ ನೀವು ಆ ಬೀಜಗಳನ್ನ ಬೀಜೋಪಚಾರ ಮಾಡಿ ನೀರಲ್ಲಿ ಅದ್ದಿ ಒಂದು 100 ಲೀಟರ್ ಡ್ರಮ್ಗೆ 50 ಲೀಟರ್ ನೀರು ಹಾಕಿ ಲೀಟರ್ಗೆ 2 ಗ್ರಾಮ್ನಂತೆ ಮಿಶ್ರಣ ಮಾಡಿ ಆ ಬೀಜಗಳನ್ನ ಅದ್ದಿ ಮತ್ತೆ ನೀವು ಅದನ್ನ ನಾಟಿ ಮಾಡಕ್ಕೆ ಬಳಸಿದ್ರೆ ಒಂದು 1/2 ಗಂಟೆ ಬಿಟ್ಟು ನಾಟಿ ಮಾಡಿದ್ರೆ ನಿಮಗೆ ಬೇರ್ ಕುಳೆ ರೋಗ ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಇಲ್ಲಾಂದ್ರೆ ನೀವು ಕೆಮಿಕಲ್ ಮಾಡ್ತೀರ ಅಂದ್ರೆ ಸ್ಪ್ರಿಂಟ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದರಲ್ಲಿ ಕಾರ್ಬನ್ ಡೈಸ್ ಮತ್ತೆ ಮ್ಯಾಂಗೋಸ್ ಬೇರೆ ಇರುತ್ತೆ. ಜೊತೆಗೆ ನೀವು ಒಂದು ಕ್ಲೋರೋ ಪರಿಪಾಸ್ ಕೇಳಿರ್ಬೋದು, 2 ml ಅದನ್ನ ಹಾಕೊಂಡು ಬೀಜೋಪಚಾರ ಮಾಡಿದ್ರೆ ಅಲ್ಲಿ ನಮಗೆ ಕೆಲವೊಂದು ಸಣ್ಣ ಸಣ್ಣ ಹುಳ ಇರ್ತವೆ. ನೀವು ಈರುಳ್ಳಿ ತಂದಾಗ ನೋಡಬಹುದು, ಬಿತ್ತನೆ ಈರುಳ್ಳಿ ಸುರಿದಾಗ ಹುಳ ಇರ್ತವೆ, ಆ ಹುಳ ಎಲ್ಲ ಸಾಯ್ತವೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಿ ನೀವು ಮತ್ತೆ ಭೂಮಿಗೆ ಹಾಕಿ ಆಮೇಲೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮುಂಚೆನೆ ಎಲ್ಲ ಕಂಟ್ರೋಲ್ ಮಾಡ್ತು ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆಗಳು ಬರಲ್ಲ. ರೈತ ಬಾಂಧವರೇ ಗಮನಿಸಿ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ, ಕೃಷಿ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮತ್ತು ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ December 1 and 2 ಬುಧವಾರ ಹಾಗೂ ಗುರುವಾರದಂದು ಕೃಷಿ ಮೇಳವನ್ನು ಮಂಡ್ಯದ ವಿಸಿ ಫಾರಂ ಆವರಣದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ಆಯೋಜಿಸಲಾಗಿದೆ. ರೈತ ಬಾಂಧವರು ಈ ಕೃಷಿ ಮೇಳದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಈಗ ನೀವು ಅರಿಶಿನದಿಂದ ಶುರು ಮಾಡೋಣ. ಮುಖ್ಯ ನಿಮಗೆ ಉದ್ದೇಶ ಇದ್ದಿದ್ದು ಅರಿಶಿನ ಬೆಳಿಬೇಕು. ಹೇಗ್ ಮಾಡಿದ್ರಿ, ಭೂಮಿ ಸಿದ್ಧತೆ ಏನು, ಮತ್ತೆ ಸಸ್ಯ ಸಂರಕ್ಷಣಾ ಕ್ರಮಗಳು ಬೇರೆ ಬೇರೆ ಹಂತದಲ್ಲಿ ಯಾವ ತರ ನೋಡ್ತಾ ಹೋದ್ರಿ, ಏನ್ ತೊಂದರೆಗಳಿದ್ವು? ನಾವು ಸರಿಗೆ ಅರಿಶಿನ ಬೆಳಿಬೇಕು ಅಂತ ಹೇಳಿದಾಗ ನಾನು ಯಾವ ತಳಿ ಬೆಳಿಬೇಕು ಅನ್ನೋದು ಒಂದು ಪ್ರಶ್ನೆ ಆಯ್ತು. ನಾನು ಸುಮಾರು ಬೆಳೆದಿದ್ದೆ, ಈರೋಡ್ ಲೋಕಲ್ ಸೇಲಮ್ ಆ ತರ ಎಲ್ಲ ಬೆಳೆದಿದೆ. ಆದ್ರೂ ಕೂಡ ಅದಕ್ಕಿಂತ ಹೆಚ್ಚು ಇಳುವರಿ ಕೊಡುವಂತ ತಳಿ ಯಾವ್ದಿಂತ ಹುಡುಕಿದಾಗ ನನಗೆ ಪ್ರತಿಭಾ ಅನ್ನೋ ಒಂದು ವೆರೈಟಿ ಇದೆ, ಇಳುವರಿ ಚೆನ್ನಾಗಿ ಬರುತ್ತೆ ಅಂತೇಳಿ ಮೈಸೂರು ತೋಟಗಾರಿಕಾ ವಿಶ್ವನಲ್ಲವರು ನನಗೆ ವಿಷಯ ತಿಳಿಸ್ಕೊಟ್ರು. ಮತ್ತೆ ನಾನು ಸಾಮಾನ್ಯವಾಗಿ ಜಿ ಕೆ ವಿ ಕೆ ಚಾಮರಾಜನಗರ ಕೂಡ ಭೇಟಿ ನೀಡ್ತಾ ಇರ್ತೀನಿ, ಅಲ್ಲಿ ಕೂಡ ವಿಷಯ ತಜ್ಞರು ಇರ್ತಾರೆ, ಅವರು ಪ್ರತಿಭೆ ಚೆನ್ನಾಗಿ ಬಂದಿದ್ದಾರೆ ನೀವು ಅದನ್ನ ಪ್ರಯತ್ನ ಪಡಿ ಸಲ ಅಂತ ಹೇಳಿದ್ರು. ನಾನು ಬೇರೆ ಕಡೆಯಿಂದ ಒಂದು ಎಕರೆಗೆ 8 ಕ್ವಿಂಟಲ್ ಅಲ್ಲ ಅರ್ಶ ಬಿತ್ತನೆ ಬೀಜ ತಂದು ಅದನ್ನ ಬೀಜೋಪಚಾರ ಮಾಡಿ ಹಾಕಿದೆ. ಮಾಡಕ್ ಮುಂದಿನ ನಮ್ಗೆ ಅರಿಶಿನ ಹಾಕೋ ಜಮೀನಲ್ಲಿ ಭೂಮಿ ಸಿದ್ಧತೆ ತುಂಬಾ ಮುಖ್ಯ. ಯಾಕಂದ್ರೆ ಭೂಮಿ ಸಿದ್ಧತೆ ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ. ನಾವು ಭೂಮಿನ ಒಂದು 2-3 ತಿಂಗಳು ಚೆನ್ನಾಗಿ ಮಣ್ಣು ಕಾಯಿಸ್ಬೇಕು ಬಿಸಿಲಲ್ಲಿ. ಅಂದ್ರೆ ನಾವು ಏಪ್ರಿಲ್ ಮೇ ಅಥವಾ ನಾಟಿ ಮಾಡ್ತೇವೆ ಅಂತೇಳಿದ್ರೆ ನೀವು ಬೇಸಿಗೆ ಉಳುಮೆ ಮಾಡಿ ಬಿಡ್ಬೇಕು, ಆಳವಾಗಿ ಉಳುಮೆ ಮಾಡಿ ಬಿಡ್ಬೇಕು, ಮಣ್ಣು ಚೆನ್ನಾಗಿ ಕಾಯ್ಬೇಕು. ಯಾವ್ದು ರೀತಿಯ ಒಳಗಡೆ ಇರೋ ಕೀಟ ಅಥವಾ ಆ ಕೀಟದ ಪಳೆಯಬೇಕಾದ್ರೆ ಕೋಶಗಳು ಇರ್ತವೆ ನೋಡಿ, ಅವೆಲ್ಲ ನಾಶ ಆಗುತ್ತವೆ. ಅದಾದ್ಮೇಲೆ ಎಕರೆ ಕನಿಷ್ಠ ಅಂದ್ರೆ 4-5 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಸೇರಿಸ್ಬೇಕು ಭೂಮಿಗೆ. ಆ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಸೇರ್ಸಕ್ ಮುಂಚೆನೆ ಆ ಗೊಬ್ಬರನ ಇನ್ನೂ ಉತ್ಕೃಷ್ಟತೆ ಯಾವ ಥರ ಮಾಡ್ಬೇಕು ಅಂದ್ರೆ ಟ್ರೈಗೋಡರ್ಮ ಸುಡೋಮನಸ್ ಅಂತ ಬರ್ತವೆ, ಅದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಅದು ಜೈವಿಕ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ PSBN ಸಿಗುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ನಾವು ತಂದಿರೋ ಗೊಬ್ಬರ ಇನ್ನೂ ಉತ್ಕೃಷ್ಟವಾಗುತ್ತೆ. ಅದಾದ್ಮೇಲೆ ನಾವು ಅದನ್ನ ಮುಖ್ಯ ಭೂಮಿಗೆ ಸೇರಿಸಿ ಅದನ್ನ ಟ್ರ್ಯಾಕ್ಟರಿಂದ ಮತ್ತೆ ಇದು ಮಾಡಿ ನೆಕ್ಸ್ಟ್ ನಾವು ಅದನ್ನ ಸಾರ್ ಮಾಡ್ಕೋತೀವಿ. ನಾವು ಸಾಮಾನ್ಯವಾಗಿ ಡ್ರಿಪ್ ಮುಖಾಂತರ ಬೆಳೆಯೋದ್ರಿಂದ 3 ಅಡಿ ಅಂತರದಲ್ಲಿ ಒಂದು ಸಾರ್ ಮಾಡ್ಕೊಳ್ತೀವಿ. ಬೆಡ್ ಮಾಡಿಕೊಂಡು ಬೆಡ್ ಮಾಡಿದ್ಮೇಲೆ ನಂತರ ನಾವು ಅದಕ್ಕೆ ರಾಸಾಯನಿಕ ಗೊಬ್ಬರಗಳು 10-26 ಅದ್ರ ಕಾಂಪ್ಲೆಕ್ಸ್ನ ಎಷ್ಟು ಪ್ರಮಾಣದಲ್ಲಿ ಹೇಳಿದ್ರೆ ಅಷ್ಟು ಮಾತ್ರ ಸೇರಿಸ್ತೀವಿ. ಯಥೇಚ್ಛವಾಗಿ ಬಳಸಿದ್ರೆ ನಮಗೆ ಭೂಮಿ ಹಾಳಾಗುತ್ತೆ ಅಂತೇಳಿ ಏನು ರೆಕಮೆಂಡ್ ಮಾಡಿದ್ದಾರೆ ಆ ಗೊಬ್ಬರ ಮಾತ್ರ ಅಷ್ಟನ್ನು ನಾವು ಬಳಸ್ತೀವಿ. ಬಳಸಾದ್ಮೇಲೆ ಅದನ್ನು ಬೀಜಗಳನ್ನು ಬೀಜೋಪಚಾರ ಮಾಡಿ ಅದೇ ರೀತಿ ಬೀಜೋಪಚಾರ ಮಾಡಿ ಅದನ್ನು ನಾಟಿಗೆ ಬಳಸ್ತೀವಿ ಸರ್. ಅದನ್ನು ನಾಟಿ ಮಾಡಾದ್ಮೇಲೆ ನಾವು ಡ್ರಿಪ್ಪಲ್ಲಿ ಸಾಲಲ್ಲಿ ಇದು ಮಾಡಿ ನೀರು ಕರೆಕ್ಟ್ ಅಂದರೆ ದಿನಕ್ಕೆ 1-2 ಗಂಟೆ ಜಾಸ್ತಿ ಆಯಿತು, 1-1.5 ಗಂಟೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಕೊಡ್ತೀವಿ ಅಷ್ಟೇ. ಅದ್ರ ಜೊತೆಗೆ ಅಂತರ ಬೆಳೆಯನ್ನು ಇದ್ರ ಮಧ್ಯೆ ಕೊತ್ತಂಬರಿ ತಂದ್ರಿ. ಹೌದು ಸರ್. ಅದು ನಾರ್ಮಲ್ ಆಗಿ ನಮ್ಮಲ್ಲಿ ಅರಿಶಿನ ಈರುಳ್ಳಿ ಇನ್ನೊಂದು ಸ್ಟೆಪ್ ಜಾಸ್ತಿ ಆಯ್ತು ಮೆಣಸಿ ಬೆಳೀತಾರೆ ಅಷ್ಟೇ. ಅದ್ ಬಿಟ್ರೆ ಈಗ ಕೊತ್ತಂಬರಿ ಇದೆ ಫಸ್ಟ್ ನಾನು ಹಾಕಿರೋದು, ಪ್ರಾಯೋಗಿಕವಾಗಿ ಮಾಡಿದ್ದು ಯಶಸ್ಸಾಯ್ತು ಅದ್ರಲ್ಲಿ. ಸುಮ್ಮನೆ 8 ದಿನ ಯಾಕೆ ಅಂದ್ರೆ ಬೀಜದಿಂದ ಹಾಕೋರು ತಕ್ಷಣಕ್ಕೆ ಹಾಕ್ಬಿಡ್ತಾರೆ. ಅವಾಗ ರೇಟ್ ಜಾಸ್ತಿ ಇತ್ತು ಅಂತೇಳಿ 12-15 ಸಾವಿರ ಇತ್ತು ಅಂತೇಳಿ ನಾವು ತರಲಿಲ್ಲ. ಈರುಳ್ಳಿ ಬೀಜ ಕೊಟ್ಟರೋದ್ರಿಂದ ನಾವು ಆ ಥರ ಮಾಡಿದಾಗ ನಮಗೆ ಇನ್ನೂ ಒಂದು ಏನಾರು ಮಾಡೋ ಅವಕಾಶ ಸಿಕ್ತು ನಮಗೆ. ನಿಮಗೆ ಅಲ್ಲಿ ಬಿತ್ತನೆಗೆ ಖರ್ಚಾಗೋದು 10-12 ಸಾವಿರ ರೂಪಾಯಿ ಅದೇ ನಮಗೆ ಆ ಸಲ ಬಿತ್ತನೆ 10,000 ರೂಪಾಯಿ ಇತ್ತು. 10,000 ಇರ್ಬೇಕಂದ್ರೆ ನಾವು 4 ಕ್ವಿಂಟಲ್ ತಗೊಂಡು 40,000 ರೂಪಾಯಿ ಉಳಿತಾಯ ಆಗಿದೆ ನಮಗೆ. ನಾವು ಬರೀ 1-2 ಸಾವಿರ ರೂಪಾಯಿ ನಮಗೆ ಈರುಳ್ಳಿ ಸಸಿ ಮಡಿ ರೆಡಿ ಆಯ್ತು ನಮಗೆ. ಬಿತ್ತನೆ ಖರ್ಚು ಪೂರ್ತಿ ಉಳಿತು. ಹೌದು ಸರ್. ಅಲ್ವಾ ಹೌದು. ಸಸಿ ಮಡಿ ಮಾಡೋದಕ್ಕೆ ಏನು ಸ್ವಲ್ಪ ಖರ್ಚಾಗಿರುತ್ತೆ? ಸಸಿ ಮಡಿ ಮಾಡೋಕಂತ ಏನಿಲ್ಲ ಸರ್, ಕುಟಿಗೆ ಗೊಬ್ಬರ ಇರುತ್ತಲ್ಲ ಅಂದ್ರೆ ಸಣ್ಣದಾಗಿ ಉಡಿ ಆಗಿರ್ಬೇಕು, ಆ ತರ ಮಾಡ್ಕೊಂಡು ಆ ಬೆಡ್ ಮೇಲೆ ಹರಡ್ಬಿಟ್ಟು ಅದನ್ನ ಮಣ್ಣು ಚೆನ್ನಾಗಿರ್ಬೇಕು ಅದನ್ನ ಮತ್ತೆ ರೋಟೋಬಿಟ್ಟು ಉಡಿಸಿ ಅದನ್ನ ಬೆಡ್ ಮಾಡ್ಕೊಂಡು ಅಂದ್ರೆ ಅದ್ರ ಮೇಲೆ ಏನು ಕೆಲವರು ಹುಲ್ಗಿಲ್ಲ ಆಗ್ತಾರೆ ಅದ್ರ ಹಾಕ್ಬಾರ್ದು. ಅಂದ್ರೆ ರೋಸ್ ಕ್ಯಾನ್ ಬರುತ್ತಲ್ಲ ನೀರ್ ಹಾಕೋರು ಅದ್ರಲ್ಲಿ ತೆಳುವಾಗಿ ನೀರ್ ಹಾಕೊಂಡು ಬರ್ಬೇಕು. ಸ್ವಲ್ಪ ಅದು ಮಾಡೋ ತನಕ ಸ್ವಲ್ಪ ನೀರುಳ್ಳಿ ಇರಬೇಕು, ಆ ತರ ಜಗ ಮಾಡಿದ್ರೆ ಬೇಗ ಬರ್ತಪ್ಪ ಇರೋದು. ಬಂದಾಗ ನಾವು ನಾಟಿ ಮಾಡ್ಕೋಬಹುದು. 25 ದಿವಸದ ಪೈರನ್ನ ನಾಟಿ ಮಾಡೋದು. 25-28 ದಿನ ಏನು ಒಂದೊಂದು ಗಡ್ಡೆ ಬಂದಿರುತ್ತೆ. ಅವನ್ನ ಸಿಂಗಲ್ ಬರೋದು, ಪ್ಲಾಂಟ್ ಬರುತ್ತೆ ಸಪ್ರೇಟ್ ಆಗಿ ಒಂದೊಂದೊಂದು ಗಿಡ ಇರ್ತವೆ ಸಣ್ಣಕ್ಕಿರುತ್ತೆ. ಅದನ್ನ ಅದನ್ನ ಎತ್ತಿ ನಾವು ಅಂದ್ರೆ ನಾಟಿ ಮಾಡಕ್ ಮುಂಚೆನ ಬೆಡ್ ಏನಿರುತ್ತೆ ಅದು ಒದ್ದೆ ಆಗಿರ್ಬೇಕು. ಯಾಕಂದ್ರೆ ಅದು ಬಹಳ ಸೂಕ್ಷ್ಮ ಇರುತ್ತೆ, ಅದು ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಬೇಕು. ಇನ್ನು ಸ್ವಲ್ಪ ಆಡಿತ್ತು ಅಂದ್ರೆ ಮುಂದೆ ಯಾರು ಒಬ್ರು ಕಡೆಯಿಂದ ಕೆರ್ಕೊಂಡು ಹೋದ್ರೆ ಮುಂದ್ಗಡೆ ನಾವು ಹಾಕೊಂಡೋಗ್ತಾರೆ. ಸ್ವಲ್ಪ ಸಡಿಲ ಮಾಡ್ಕೊಂಡು ಹೋದ್ರೆ ಅದನ್ನ ಹಿಂದ್ಗಡೆಯಿಂದ ಟ್ರಾನ್ಸ್ಪ್ಲೇಟ್ ಮಾಡಬಹುದು. ಅದಾದ್ಮೇಲೆ ಅದಕ್ಕೆ ಯಾರು ವಿಶೇಷವಾಗಿ ನಿರ್ವಹಣೆ ಹೆಂಗ್ ಮಾಡ್ತಾ ಹೋದ್ರಿ ಸರ್? ಅದಕ್ಕೆ ನಿರ್ವಹಣೆ ಅಂದ್ರೆ ಇದಕ್ಕೆ ಈರುಳ್ಳಿಗೆ ಮುಖ್ಯವಾಗಿ 1-2-3 ರೋಗ ಬರುತ್ತೆ, ಬಂದೇ ಬರ್ತದೆ. ಅದು ಒಂದು ಮಜ್ಜಿಗೆ ರೋಗ ಅಂತ ಬರುತ್ತೆ, ಫಂಗಿಸೈಡ್ ಶಿಲೀಂದ್ರ ಅದರಿಂದ ಬರುವಂತ ರೋಗ. ಅದ್ ಬಿಟ್ರೆ ಇನ್ನೊಂದು ಥ್ರಿಪ್ಸ್, ಮೇಲ್ಗಡೆ ಬೆಳೀತಾ ಬೆಳೀತಾನೆ ಕೊಕ್ಕೆ ತರ ತಿರುಗುತ್ತೆ ತುದಿ, ಅದು ಥ್ರಿಪ್ಸ್ ಇಂದ ಬರುತ್ತೆ. ಅದು ಅದು ಬಂದಾಗ ಏನ್ ಮಾಡ್ತೀವಿ, ಡೈಮಿಥೈಲ್ ರೋಗ ಅಂತ ಕೇಳಿರ್ಬೋದು, ಅದ್ರಲ್ಲಿ 1.7 ml ಅಥವಾ 2 ml ಹಾಕೊಂಡು ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ ಬರುತ್ತೆ. ಆದ್ರೆ ನಾವು ಒಂದೇ ಸ್ಪ್ರೇ ಅಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಸ್ಪ್ರೇ ಕೊಟ್ಟು ರಿಪೀಟ್ ಅದ್ರ ಬದಲು ಇನ್ನೊಂದು ಬೇರೆ ಒಂದು ಕೆಮಿಕಲ್ ನ ಬಳಸಿ ಅದನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಜೈವಿಕ ಹತೋಟಿ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಲೂ ಸ್ಟಿಕರ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ಅಂದ್ರೆ ಆಕರ್ಷಕ ಬಲೆಗಳನ್ನ ಸಿಗ್ತವೆ. ಅದನ್ನ ಹಾಕೋದ್ರಿಂದ ಕೂಡ ಟ್ರಾಪ್ನ ಕಂಟ್ರೋಲ್ ಮಾಡಬಹುದು. ನಾವು ಇನ್ನೂ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಈಗ ಇತ್ತೀಚೆಗೆ ಸೋಲಾರ್ ಟ್ರಾಪ್ ಗಳೆಲ್ಲ ಬಂದಿದೆ, ಅದನ್ನ ಇಟ್ಟುಕೊಂಡು ತುಂಬಾ ಯಶಸ್ವಿಯಾಗಿ ಕಂಟ್ರೋಲ್ ಆಗುತ್ತೆ. ನಾವು ಯಾವಾಗಲೂ ಕೆಮಿಕಲ್ನೇ ಹೋಗೋ ಬದಲು ಈ ತರ ಜೈವಿಕವಾಗಿ ನಾವು ಅಂದ್ರೆ ಕೆಮಿಕಲ್ ಲಾಸ್ಟ್ ಆಪ್ಷನ್ ಇಟ್ಕೋಬೇಕು. ನೀವ್ ಹೆಂಗ್ ಮಾಡಿದ್ರಿ ಮತ್ತೆ ಈ ಸಲ? ನಾವು ಸ್ಟಿಕ್ಕರ್ ಹಾಕಿ ಮಾಡಿದ್ವು, ಸ್ಟಿಕ್ಕರ್ ಹಾಕಿ ಮಾಡಿದಾಗ ಕೂಡ ಕಂಟ್ರೋಲ್ ಆಗಿಲ್ಲ. ಕೊನೆ ಆಪ್ಷನ್ ಅಂತೇಳಿ ಒಂದ್ ಸಲ ಸ್ಪ್ರೇ ಮಾಡಿದ್ವಿ ಅಷ್ಟೇ, ಅದು ಕಂಟ್ರೋಲ್ ಬಂತು. ಅದೊಂದು ರೋಗ. ಅದ್ ಬಿಟ್ರೆ ಈಗ ಮಜ್ಜಿಗೆ ರೋಗ, ಒಂದು ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ. ಎಲೆ ಚುಕ್ಕೆ ರೋಗ ಅಂತ ಹೇಳಿದ್ರೆ ಎಲೆಗಳ ಮೇಲೆ ಒಂದು ಕಂದು ಬಣ್ಣದ ಚುಕ್ಕೆಗಳ ತರ ಕಾಣಿಸುತ್ತೆ. ಅವಾಗ ಅದನ್ನೇನು ಹೇಳ್ತೀವಿ, ಈ ಕಾರ್ಬನ್ ಡೈಜಿಮ್ ಅಂತಿರುತ್ತೆ, ಸ್ಯಾಫ್ ಅಂತ ಬರುತ್ತೆ. ಇತ್ತೀಚೆಗೆ ತುಂಬಾ ಕೆಮಿಕಲ್ ಬಂದಿವೆ, ಅಂದ್ರೆ ನಾವು ಮುಂಚೆನೆ ಏನು ಇದೆಲ್ಲ ಏನಕ್ಕೆ ಬರುತ್ತಂದ್ರೆ ನಾವು ಬೇರೆ ಹೊಲದಿಂದ ನಾವು ಬಿತ್ತನೆ ಬೀಜ ತಂದಾಗ ಆತರ ಬರೋ ಚಾನ್ಸ್ ಇದೆ. ನಾವು ಬೀಜದಿಂದ ಮಾಡೋದ್ರಲ್ಲಿ ಅದರ ರೋಗಗಳು ಕಡಿಮೆ. ನೀವು ಬೀಜ ಸಸಿ ಮಾಡಿ ಮಾಡುವಂತ ಹಂತದಲ್ಲೇ ಸರಿಯಾಗಿ? ಹಾ ಹೌದು ಸರ್, ನಾವು ಮಾಡದೇ ಆದಲ್ಲಿ ಈ ತರ ರೋಗಗಳು ಬರಲ್ಲ. ನಾವು ಬೆಳೆದಂತ ಇದಕ್ಕೆ ಜಾಸ್ತಿ ಏನು ಖರ್ಚೇನು ಬರಲಿಲ್ಲ. ಯಾಕಂದ್ರೆ ಆರೋಗ್ಯವಂತ ಬೆಳೆ ಹೆಂಗೆ ಸರ್? ಬೇಸಿಗೆಯಲ್ಲಿ ಮಾತ್ರ ಇವು ಹೂ ಬರೋದು, ಮಳೆಗಾಲದಲ್ಲಿ ಹೂ ಬರಲ್ಲ. ಅದಕ್ಕೆ ಮಳೆಗಾಲದಲ್ಲಿ ಹೂ ಬರಲ್ಲ, ಈ ಬೇಸಿಗೆ ಹುಳಿ ಆಗ್ತಲ್ಲ ಅದಕ್ಕೆ ಹೂ ಬರುತ್ತೆ. ಆ ಹೂನು ಕೂಡ ನಾವು ಮುಗ್ಗಿರೋ ಟೈಮಲ್ಲಿ ಕಟ್ ಮಾಡಿ ಮಾಡ್ಕೊಂಡ್ರೆ ಎಕರೆಗೆ ಇಲ್ಲಂದ್ರೆ ಒಂದು 4-5 ಕ್ವಿಂಟಲ್ ಹೂ ಬರುತ್ತೆ ನಮಗೆ. ಅದನ್ನು ಒಳ್ಳೆ ರೇಟ್ ಸಿಗುತ್ತೆ, ಒಂದು 20-25 ರೂಪಾಯಿ ತನಕ ದರ ಇರುತ್ತೆ. ಅದ್ರ ಲಾಭ ಮಾಡ್ಕೋಬಹುದು. ಆ ಬರೋಂಥದ್ದು ಏನಾಗುತ್ತೆ ಅಂದ್ರೆ ನಾವು ಈರುಳ್ಳಿ ಕಿತ್ತು ಕುಯಿಸ್ಬೇಕಲ್ಲ, ಆ ಖರ್ಚಿಗಾಗುತ್ತೆ. ಅದು ಅದನ್ನು ಮಾಡ್ಕೋಬಹುದು. ಕೆಲವರು ಹಂಗೆ ಬಿಟ್ಬಿಡ್ತಾರೆ, ಅದು ಬಿಟ್ಟರೆ ಅಂದ್ರೆ ಅದು ವೇಸ್ಟ್ ಆಗುತ್ತೆ. ಅದು ಹೂ ಹರಡದ ಮೇಲೆ ಯಾರು ತಗೊಳ್ಳಲ್ಲ. ಮುಗ್ಗಿದಾಗ ನಾವು ಅದನ್ನ ಕಿತ್ತು ಮಾರ್ಕೆಟ್ಗೆ ಹಾಕಿದ್ರೆ ಅದನ್ನು ನಾವು ಮಾರಾಟ ಮಾಡಬಹುದು. ಈ ಸಲ ಎಷ್ಟು ದಿನಕ್ಕೆ ನೀವು ಅದನ್ನ ಮತ್ತೆ ಈರುಳ್ಳಿ ಕಟಾವು ಮಾಡಿದ್ರಿ? ಈ ಸಲ ಬೇಸಿಗೆ ಈರುಳ್ಳಿ ನಮ್ಗೆ 68 ದಿನಕ್ಕೆ ನಾವು ಬಂತೀವಿ. ಬಂತು ಸರ್, ನಮ್ಮ ಈ ಸಲ 2 ಕ್ವಿಂಟಲ್ ಹಾಕಿದ್ದು ಅರ್ಧ ಎಕರೆವಿ. 2 ಕ್ವಿಂಟಲ್ ಹಾಕಿ ನಮಗೆ 42 ಕ್ವಿಂಟಲ್ ಆಯ್ತು. 4 ಕ್ವಿಂಟಲ್ ಬಿತ್ತನೆ ಇಟ್ಕೊಂಡು ಇನ್ನು 36 ಕ್ವಿಂಟಲ್ ಇಟ್ಕೊಂಡು ಮಾರಾಟ ಮಾಡಿ ನಾವು ಮನೆಗೆ ಅದಕ್ಕೆ ಬೇರೆಯವರಿಗೆಲ್ಲ ಕೂಡ ಅದಕ್ಕೆ ಅಂತ ಹೇಳಿ ಇಟ್ಕೊಂಡು ಸ್ವಲ್ಪ. ಈಗ ಎಲ್ಲೆಲ್ಲಿ ಮುಖ್ಯವಾಗಿ ಭತ್ತ ಬೆಳೆಯುವ ಪ್ರದೇಶಗಳು, ಕಬ್ಬನ್ ಬೆಳೆಯುವ ಪ್ರದೇಶಗಳು, ಈ ಪ್ರದೇಶಗಳಲ್ಲೂ ಸಹ ಈ ರೀತಿಯ ಒಂದು ಪ್ರಯೋಗಗಳಾಗಬೇಕು. ಆಗ ಒಟ್ಟಾರೆ ಆ ಒಂದು ಕೃಷಿ ಪ್ರದೇಶದಿಂದ ಹೆಚ್ಚಿನ ಆದಾಯ ನಾವು ನಿರೀಕ್ಷೆ ಮಾಡಬಹುದು, ಬೆಳೆ ವೈವಿಧ್ಯತೆ ಬರುತ್ತೆ, ಮತ್ತೆ ಉತ್ತಮವಾದ ಒಂದು ದರ ಪಡೆಯೋದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ರಯತ್ನಗಳು ನಡೀತಾ ಇದೆ. ನೀವು ಸಹ ಈ ಸಾಂಪ್ರದಾಯಿಕವಾಗಿ ಏನು ಬೆಳೆಗಳನ್ನು ಬೆಳೀತಾ ಇದೀವಿ ಅದಕ್ಕೆ ಭಿನ್ನವಾಗಿ ಯೋಚನೆ ಮಾಡಿದ್ರಿ, ಒಂದೇ ಒಂದು ಭೂಮಿಯಲ್ಲಿ 5 ಬೆಳೆಗಳ ಪ್ರಯೋಗವನ್ನು ಮಾಡಿದ್ರಿ. ಈಗ ಹೇಳಿ ಮಹದೇಶ್ ಶೆಟ್ರೆ, ಇದು ನಿರಂತರವಾಗಿ ಹಿಂಗೆ ಮಾಡ್ತಾ ಹೋಗ್ಬೋದ? ಇದರ ನಿರ್ವಹಣಾ ಖರ್ಚುಗಳು ಯಾವ ತರ ಇರುತ್ತೆ? ಈ ಮುಖ್ಯ ಇಲ್ಲಿ ಪುನಃ ಇದೇ ಒಂದು ಪ್ರಯೋಗ ಮುಂದಿನ ಬೆಳೆಗೂ ಮಾಡ್ಬೋದಾ ನಿಮಗೆ? ಮಾಡ್ಬೋದು ಸರ್, ಯಾಕೆಂದ್ರೆ ಮುಖ್ಯವಾಗಿ ಬಿತ್ತನೆ ಈರುಳ್ಳಿನ ನಾವು ತಂದ್ಕೊಳ್ಳದೆ ಈ ಬೀಜದಿಂದ ನಾವು ಬೆಳೆದು ಮಾಡ್ಕೊಳ್ಳೋದಾದ್ರೆ ನಾವು ಇದನ್ನ ಇದೇ ರೀತಿ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಯಾವ ಬೆಳೆ ಎಷ್ಟು ದಿನಕ್ಕೆ ಬರುತ್ತೆ ಅನ್ನೋ ಒಂದು ನಮಗೆ ಗೊತ್ತಿದ್ರೆ ಅದರಂತೆ ಮಾಡ್ಕೊಂಡು ಹೋಗ್ಬೋದು. ಈಗ ಯಾವ್ದೋ ಬೆಳೆ ಹಾಕ್ಬಿಟ್ಟು ಅದು 4 ತಿಂಗಳು ಬರುತ್ತೆ ಅಂದಾಗ ಅರ್ಶದೊಳಗಡೆ ಮಿಶ್ರ ಬೆಳೆ ಹಾಕೋಗಲ್ಲ. ಅದೇನಿದ್ರು ಆ ಎಲೆ ಬಂದು ಸ್ವಲ್ಪ ಗಿಡ ಒಂದು 1/2 ಅಡಿ ಮುಂದೆ 1 ಅಡಿ ಬರೋದ್ರೊಳಗಡೆ ಎಲ್ಲ ನಾವು ಅಂತರ ಬೆಳೆನ ತೆಗೆದುಬಿಡ್ಬೇಕು. ಈರುಳ್ಳಿ ಒಂದಲ್ಲ ಬೀನ್ಸ್ ಹಾಕ್ಬೋದು. ಬೀನ್ಸ್ ಸಾಮಾನ್ಯವಾಗಿ 45 ದಿನಕ್ಕೆ ಮೊದಲನೇ ಕುಯಿಲು ಬರುತ್ತೆ, ಅದಾದ್ಮೇಲೆ ಒಂದು 5-6 ಕುಯಿಲು ಬರುತ್ತೆ, ಆಮೇಲೆ ತೆಗೆದುಬಿಡ್ಬೋದು ಅದನ್ನ. ಆ ಬೀನ್ಸ್ ಹಾಕೋದೇ ಅಂತಂದ್ರೆ ನಮ್ಗೆ ಇನ್ನು ಭೂಮಿ ಫಲವತ್ತ ಜಾಸ್ತಿ ಆಗುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ದ್ವಿದಳ ಧಾನ್ಯ ಸೇರೋದ್ರಿಂದ ಈ ನೈಟ್ರೋಜನ್ ಫಿಕ್ಸ್ ಮಾಡೋ ಬ್ಯಾಕ್ಟೀರಿಯಾ ಅದು ಇರುತ್ತೆ ಅಂತ ಹೇಳ್ತಾರೆ. ಅದರಿಂದ ಮಣ್ಣು ಕೂಡ ಫಲವತ್ತೆ ಆಗುತ್ತೆ. ಆಮೇಲೆ ಬೀನ್ಸ್ ಕಿತ್ ಮೇಲೆ ಅದು ಬೀನ್ಸ್ ಅದು ಹಸುಗಳಿಗೆ ಮೇವು ಕೂಡ ಆಗುತ್ತೆ ನಮ್ಗೆ ಮಾಡಬಹುದು. ಆಮೇಲೆ ಹೀಗೆ ಬೆಳೆದಂತ ಅರಿಶಿನ ನೀವು ಇದೆಲ್ಲ ಮಾಡದೆ ಬರೀ ಅರಿಶಿನೇ ಬೆಳೆದಿದ್ರೆ ಏನು ನಿಮಗೆ ಯಾವ ತರ ಇಳುವರಿ ಬರ್ತಿತ್ತು, ದರ ಸಿಗ್ತಿತ್ತು? ಹೀಗೆ ಮಾಡೋದ್ರಿಂದ ಅದ್ರ ಮೇಲೆ ಯಾವ ತರ ಪರಿಣಾಮ ಆಗಿದೆ? ಈಗ ಅಂದ್ರೆ ಸರ್ ಅರಿಶಿನ ಅದೇನಂದ್ರೆ 9-10 ತಿಂಗಳಾಗುತ್ತೆ ಅರಿಶಿನ ಬರೋದಕ್ಕೆ. ನಾವು ಹೇಗೆ ಬೆಳೆದ್ರು ಕೂಡ ಇಳುವರಿ ಮಾತ್ರ ಅದೇ ಇಳುವರಿ ಅಷ್ಟೇ, ಇಳುವರಿ ಅಷ್ಟೇ ಬರುತ್ತೆ. ಬಂದು ಒಂದು 2-3 ಕ್ವಿಂಟಲ್ ಹೆಚ್ಚಿಗೆ ಬರ್ಬೋದು ಅಷ್ಟೇ. ಆದ್ರೆ ನಾವು ರೇಟ್ ನೋಡ್ಕೊಂಡ್ರೆ ಕೆಲವೊಂದು ಟೈಮಲ್ಲಿ ಈ ಅಂತರ ಬೆಳೆಗಳಿಗೆ ರೇಟ್ ಜಾಸ್ತಿ ಸಿಗುತ್ತೆ ನಮಗೆ. ಲಾಸ್ಟ್ ಟೈಮ್ ಕ್ವಿಂಟಲ್ಗೆ ಈರುಳ್ಳಿಗೆ 10,000 ರೂಪಾಯಿ ಆಗಿತ್ತು, ಅರಿಶಿನ ಬಂದು 6,800 ರೂಪಾಯಿ ಆಗಿತ್ತು. ಆಗ ನಾವು 40 ಕ್ವಿಂಟಲ್ ಈರುಳ್ಳಿ ಬೆಳೆದವರು ಅರಿಶಿನಕ್ಕಿಂತ ಹೆಚ್ಚಿಗೆ ಆದಾಯ ತಗೊಂಡಿದ್ದಾರೆ. ಅದರಿಂದ ಅಂತರ ಬೆಳೆಗಳನ್ನ ಏನಾಗುತ್ತೆ ಅಂದ್ರೆ ಅದರಲ್ಲಿ ಕೆಲವು ಟೈಮಲ್ಲಿ ನಮ್ಗೆ ಅದರ ಆದಾಯ ಅರಿಶಿನಕ್ಕೆ ಮುಖ್ಯ ಬೆಳೆಗಿಂತ ಆದಾಯ ಜಾಸ್ತಿ ಬರುತ್ತೆ. ಈಗ ಮೆಣಸಿನ ಅಷ್ಟೇ, ಕೆಲವು ಟೈಮಲ್ಲಿ ಈ 5 ಪೂಜೆ ಆ ಟೈಮಲ್ಲಿ ಏನಾಗುತ್ತೆ ಅಕ್ಟೋಬರ್ ನವೆಂಬರ್ಲ್ಲ ತುಂಬಾ ಜಾಸ್ತಿ ರೇಟ್ ಇರುತ್ತೆ, 50 ರೂಪಾಯಿ 60 ರೂಪಾಯಿ ಕೆ ಜಿ ಇರುತ್ತೆ. ಅಂತ ದರ ಸಿಕ್ಕಾಗ ಅರಿಶಿನದಷ್ಟೇ ಜಾಸ್ತಿ ಇಳುವರಿ ಇದಂದ್ರೆ ಆದಾಯನ ಇದರಿಂದ ತಗೋಬಹುದು. ಆತರ ಯೋಚನೆ ಮಾಡಬೇಕು. ಹೌದು ಸರ್. ಈಗ ನೀವು ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಟೊಮೆಟೊ ಬೆಳೆದ್ರಿ, ಒಳ್ಳೆ ದುಡ್ಡು ಮಾಡಿದ್ರಿ, ಆಮೇಲೆ ಯಾರ್ಡ್ ಲಾಂಗ್ ಮೀನ್ಸ್ ಬೆಳೆದ್ರಿ, ಅದರಲ್ಲೂ ಹೀಗೆ ಆಯ್ತು ಸರ್. ಇದು ತರಕಾರಿ ಬೆಳೆಗಳನ್ನ ಏನಂತಂದ್ರೆ ನಾವು ಯಾವ ಸೀಸನ್ಗೆ ಏನ್ ಹಾಕೋಬೇಕು ಅನ್ನೋದನ್ನ ನಾವು ಮಾರ್ಕೆಟ್ ಸ್ವಲ್ಪ ನಾವು ಸ್ಟಡಿ ಮಾಡಿರ್ಬೇಕು. ಈಗ ನಾವು ಈಗ ಯಾರ್ಡ್ ಲಾಂಗ್ ಬೀನ್ಸ್ ಅಂತೀವಿ, ಮೀಟರ್ ಅಲ್ಸಂದೆ ಅಂತಾರೆ. ಅದನ್ನ ಎಲ್ಲ ಟೈಮಲ್ಲಿ ಹಾಕೊಂಡ್ರೆ ರೇಟ್ ಸಿಗಲ್ಲ. ಅದು 2 ಟೈಮಲ್ಲಿ, ಒಂದು ವಿಷು ಅಂತ ಬರುತ್ತೆ ಕೇರಳದಲ್ಲಿ ಹಬ್ಬ ಇರುತ್ತೆ, ಆ ಸೀಸನ್ ಹಾಕೋಬೇಕು. ಇನ್ನೊಂದು ಓಣಂ ಅಂತ ಬರುತ್ತೆ, ಆ ಸಮಯದಲ್ಲಿ ಹಾಕೋಬೇಕು. ಆ ಸಮಯಕ್ಕೆ ಬರೋಂಗ್ ಹಾಕೋಬೇಕು. ಅದು ಏನಿದ್ರೆ ಒಂದ್ 2 ತಿಂಗಳು ಮುಂಚೆನೆ ಹಾಕೊಂಡಿದ್ರೆ ಆ ಟೈಮ್ಗೆ ನಿಮ್ಗೆ ಕೊಯ್ಲು ಅಂದ್ರೆ ಇಳುವರಿ ಹೆಚ್ಚಿಗೆ ಬರೋ ಅಂತ ಟೈಮ್. ಬೀಜ ತಂದು ಬಿತ್ತನೆ ಮಾಡೋದ ಸಸಿ? ಬೀಜ ಸಸಿ ಅಲ್ಲ, ಬೀಜನ ಡೈರೆಕ್ಟ್ ಹಾಕ್ತೀವಿ ಸರ್. ಅದಕ್ಕೆಲ್ಲ ಬೀಜ ಹಾಕಿ ಅದಕ್ಕೆಲ್ಲ ನಾವು ಪೋಲ್ ಬೀನ್ಸ್ ಯಾವ ತರ ಮಾಡ್ತೀವಿ ಅದನ್ನೇ ಮಾಡಿದ್ರೆ ಅದು ಇಳುವರಿ ಬರುತ್ತೆ. ಮತ್ತೆ ಕೇರಳದಲ್ಲಿ ಹೆಚ್ಚು ಬೇಡಿಕೆ ಇರುವಂತ ತರಕಾರಿ ಇದು ಆ ಸೀಸನ್ಗೆ, ಅದು ಮಾಡ್ಕೋಬಹುದು. ಟೊಮ್ಯಾಟೊಗಂತೂ ಮಾಮೂಲಿ ನಾವು ವರ್ಷ ಪೂರ್ತಿ ಬೆಳೆಯಬಹುದು. ಈಗ ಎಲ್ಲ ವರ್ಷ ಪೂರ್ತಿ ಬೆಳೆಯುವಂತ ಎಲ್ಲ ಹೈಬ್ರಿಡ್ ತಳಿಗಳು ಬಂದಿವೆ. ಆದರೂ ಕೂಡ ಈ ಮಳೆಗಾಲದಲ್ಲಿ ಜಾಸ್ತಿ ನಮಗೆ ರೇಟ್ ಸಿಗುತ್ತೆ. ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ವರ್ಷ ಪೂರ್ತಿ ಒಂದೊಂದು ಬ್ಯಾಚ್ ಬರ್ತಾ ಇರಬೇಕು, ಯಾವಾಗಲೂ ಇಲ್ಲಾಂದ್ರೆ ಟೊಮೆಟೊ ಇರಬೇಕು, ಆ ಥರ ಒಂದು ನಾವು ಪ್ಲಾನ್ ಮಾಡಿ ಮಾಡಿಕೊಳ್ಳೋದ್ರೆ ಟೊಮೆಟೊದಲ್ಲಿ ಕೂಡ ಮಾಡ್ತದೆ ಸರ್. ವರ್ಷ ಪೂರ್ತಿ ನೀವು ಟೊಮೆಟೊ ಬೆಳೆದೇ ಬೆಳಿತೀರಿ? ಹೌದು ಸರ್, ನಮ್ಮ ಜಮೀನಲ್ಲಿ ಯಾವ ಕಡೆ ಒಂದು ಕಡೆ ಟೊಮೆಟೊ ಇದ್ದೇ ಇರುತ್ತೆ, ಅದು 3 ರೂಪಾಯಿ ಆಗೋರು ಸರಿ ಎಷ್ಟಾದ್ರೂ ಸರಿ. ರೇಟ್ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಒಳ್ಳೆ ಕ್ವಾಲಿಟಿ ಟೊಮೆಟೊ ಕೊಡಬೇಕು ಅಂತ. ಮಾರ್ಕೆಟ್ ತಗೊಂಡ್ರೆ ಬೇರೆಯವ್ರಿಗಿಂತ 1-2 ರೂಪಾಯಿ ಜಾಸ್ತಿ ಬರಬೇಕು, ಆ ಒಂದು ಗುಣಮಟ್ಟದಲ್ಲಿ. ಒಟ್ಟಾರೆ ಒಂದು ವರ್ಷದಲ್ಲಿ ಆ ಒಂದು ಬೆಳೆ ಬಗ್ಗೆ ಯೋಚನೆ ಮಾಡಿದ್ರೆ ನಿಮಗೆ ಒಳ್ಳೆಯ ದರನೇ ಸಿಕ್ಕಿರುತ್ತೆ. ಹೌದು ಸರ್, ಸಿಗ್ತಾ ಇದೆ. ಅಂದ್ರೆ ಇನ್ನೇನಂದ್ರೆ ಮಾರುಕಟ್ಟೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನಮ್ ಕಡೆ. ನಾವು ಎಷ್ಟೇ ಟನ್ ಬೆಳೆದ್ರು ಕೂಡ ಅವತ್ತೇ ಖಾಲಿ ಮಾಡೋ ಅಂತ ಒಂದು ಮಾರುಕಟ್ಟೆ ಅದು. ಮಧುಶೇಟ್ರ, ಅದೇ ಈಗ ನೀವು ಈ ರೀತಿಯ ಒಂದು ಬೆಳೆ ವಿಧಾನಗಳನ್ನು ಅನುಸರಿಸಿ ಒಂದು ಪ್ರದೇಶದ ಉತ್ಪಾದಕತೆ ಏನಿದೆ ಅದನ್ನ ಹೆಚ್ಚಿಸ್ಕೊಂಡಿದ್ದೀರಿ, ಬೇಕಾದಂತಹ ಆದಾಯ ಸಿಕ್ಕಿದೆ, ಬಹುಶಃ ಮುಖ್ಯ ಬೆಳೆಯಿಂದ ಏನ್ ಆದಾಯ ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಮುಂಚೆನೆ ಈ ಅಂತರ ಬೆಳೆಗಳಲ್ಲೇನೆ ಗರಿಷ್ಠ ಆದಾಯವನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ಹಾಗಾಗಿ ನಿಮ್ಮ ವಿಚಾರವನ್ನು ಇನ್ನೊಂದು 4 ಜನಕ್ಕೆ ತಿಳಿಸೋಣ ಅನ್ನೋಕ್ಕೆ ನಾನು ನಿಮ್ಮನ್ನು ಮಾತಾಡಿಸ್ದೆ. ಈ ಕಾರ್ಯಕ್ರಮ ಕೇಳ್ತಿರೋರಲ್ಲಿ ಅನ್ನಿಸ್ತಿರ್ಬೋದು, ನಾವು ಸಹ ಒಂದಿಷ್ಟು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಬರೀ ಒಂದು ಏಕ ಬೆಳೆಯನ್ನು ಬೆಳ್ಕೊಂಡು ಹೆಚ್ಚಿನ ಪ್ರದೇಶಗಳಲ್ಲಿ ಒಂದೇ ರೀತಿಯ ಬೆಳೆಗಳನ್ನು ಎಲ್ಲರೂ ಬೆಳೆಯೋದಕ್ಕಿಂತ ಈ ರೀತಿಯ ಒಂದು ಬೆಳೆ ವೈವಿಧ್ಯತೆಯನ್ನು ನಾವು ಮಾಡ್ಕೊಳ್ಬಹುದು ಅಂತ ಹೇಳಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ಕನ್ನಡದಲ್ಲಿ ಹೇಳಿಬಿಡಿ. ನನ್ನ ಮೊಬೈಲ್ ಸಂಖ್ಯೆ 97 75 35 10, 97 40 75 35 10, 9740753510. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ಮಹೇಶ್ ಶೆಟ್ರೆ? ಸರ್, ಈಗ ನಾವು ನಮ್ಮ ಜಮೀನು ಸುತ್ತಲೂ ತೆಂಗಿನ ಮರಗಳು ಹಾಕೊಂಡಿದ್ವಿ, ಈಗ ಫಸಲು ಬರ್ತಾ ಇದೆ, ಅದರ ಜೊತೆಗೆ ಸಪೋರ್ಟ್ ಹಾಕೊಂಡಿದ್ದೀವಿ, ಮಾವಿನ ಗಿಡ ಇದೆ, ಆಮೇಲೆ ನೇರಳೆ ಗಿಡಗಳು ಹಾಕೊಂಡಿದ್ವಿ. ಅಂದರೆ ಇವೆಲ್ಲ ಏನಂದರೆ ಸೀಸನ್ ವೈಸ್ ನಮಗೆ ಆದಾಯ ತಂದು ಕೊಡೋಂಥದ್ದು. ಮತ್ತು ಹೆಬ್ಬೇವಿನ ಮರಗಳಿವೆ, ಅದು ಕೂಡ 7-8 ವರ್ಷದಲ್ಲಿ ನಮಗೆ ಕಟಿಂಗ್ ಸಿಗುತ್ತೆ. ಅಂದರೆ ಬರೀ ವ್ಯವಸಾಯ ಒಂದು ಅಂತಲ್ಲ, ತೋಟಗಾರಿಕೆ ಬೆಳೆಗಳು ಕೂಡ ನಮ್ಮಲ್ಲಿವೆ. ನಮ್ಮಲ್ಲಿ ನಿರಂತರವಾಗಿ ತೆಂಗಿನ ಮರಗಳಿಗೆ ಫಲ ಬಿಡ್ತಾ ಇದೆ, ಮತ್ತು ಮಾವು ಸೀಸನ್ ಬಂದಾಗ ಅದರದ್ದು ಆದಾಯ ಬರುತ್ತೆ, ಸಪೋಟ ಅಂತೂ ನಿರಂತರವಾಗಿ ಸಿಗ್ತಾ ಇರುತ್ತೆ. ಮತ್ತು ನಮಗೆ ಅರಣ್ಯ ಕೃಷಿ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಒಬ್ಬ ಕೃಷಿಕ ಅವನು ಎಲ್ಲ ಕೃಷಿಯಲ್ಲಿ ಸಕ್ಸಸ್ ಆಗಬೇಕು, ಯಶಸ್ವಿ ಕಾಣಬೇಕು ಅಂತೇಳಿದ್ರೆ ಬರೀ ಕೃಷಿ ಮಾತ್ರ ಅಲ್ಲ, ಕೃಷಿಗೆ ಸಂಬಂಧಪಟ್ಟ ಇತರ ಪೂರಕ ಚಟುವಟಿಕೆಗಳು ಕೂಡ ಅಳವಡಿಸ್ಕೊಡ್ಬೇಕು. ಅವಾಗ ಮಾತ್ರ ಅವರು ಇದು ಮಾಡಬಹುದು, ಪಶುಪಾಲನೆ ಇರ್ಬೋದು ಅಥವಾ ಕುರಿ ಸಾಕಾಣಿಕೆ ಇರ್ಬೋದು, ಎಲ್ಲಾನು ಕೂಡ ಸಮಗ್ರವಾಗಿ ಮಾಡಿಕೊಂಡ್ರೆ ಯಾವುದೇ ಕೃಷಿಯನ್ನು ಕೂಡ ತನ್ನ ಕೆಲಸದಲ್ಲಿ ಒಂದು ಸಕ್ಸಸ್ ಕಾಣಬಹುದು ಅಂತ ನಾನು ಅನಿಸ್ತಿದ್ದೆ. ಬಹಳ ಸಂತೋಷ ಮಹೇಶ್ ಶೆಟ್ಟಿ ಅವರೇ, ಇಷ್ಟೊತ್ತಿಗೂ ನಿಮ್ಮ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ, ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಮಗ್ರ ಕೃಷಿಯ ಆರ್ಥಿಕತೆ ಮತ್ತು ಬೆಳೆ ವೈವಿಧ್ಯತೆಯ ಅನುಕೂಲತೆಗಳನ್ನು ಕುರಿತು ಗುಂಡ್ಲುಪೇಟೆ ತಾಲೂಕು ಬನ್ನಿ ತಾಳಪುರದ ಪ್ರಗತಿಪರ ಕೃಷಿಕ ಬಿಜೆ ಮಹದೇವ ಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ 1 ಮತ್ತು 2 ಅಂದರೆ ಬುಧವಾರ ಮತ್ತು ಗುರುವಾರದಂದು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ವಿಸಿ ಫಾರಂ ಕೃಷಿ ಮೇಳ 2021 ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ಆಯೋಜಿಸಲಾಗಿದೆ. ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೆಂದರೆ ಭತ್ತದ ಸುಧಾರಿತ ಹಾಗೂ ಹೈಬ್ರಿಡ್ ತಳಿಗಳು, ಶ್ರೀಪದ್ದತಿ ಏರೋಬಿಕ್ ಹಾಗೂ ನೇರ ಬಿತ್ತನೆ ಬೇಸಾಯ, ಡ್ರಮ್ ಸೀಡರ್ ಹಾಗೂ ಯಂತ್ರಚಾಲಿತ ನಾಟಿ, ಸುಧಾರಿತ ರಾಗಿ ಹಾಗೂ ಸಿರಿಧಾನ್ಯ ತಳಿಗಳು, ಹೈಬ್ರಿಡ್ ಮುಸುಕಿನ ಜೋಳ, ರಾಸಾಯನಿಕ ಮುಕ್ತ ಬೆಲ್ಲದ ತಯಾರಿಕೆ, ಕಬ್ಬು ನಾಟಿ ಮಾಡುವ ಹಾಗೂ ತರಗು ಪುಡಿ ಮಾಡುವ ಯಂತ್ರಗಳು, ವಿವಿಧ ಹತ್ತಿ ತಳಿಗಳು, ತೊಗರಿ, ಅಲಸಂದೆ, ಅವರೆ, ಹುರುಳಿ, ಉದ್ದು ಮತ್ತು ಹೆಸರು ತಳಿಗಳು, ಸೂರ್ಯಕಾಂತಿ ಹಾಗೂ ನೆಲಗಡಲೆ ತಳಿಗಳು, ಸಮರ್ಥ ಬೆಳೆಗಳಾದ ಬೀಜದಂಟು, ರೆಕ್ಕೆ ಅವರೆ, ಅಕ್ಕಿ ಅವರೆ ಹಾಗೂ ಚಿಯಾ, ವಿವಿಧ ಸೊಪ್ಪು ತರಕಾರಿ ಮತ್ತು ಹೂವಿನ ಬೆಳೆಗಳು, ವಿವಿಧ ಬೆಳೆಗಳಲ್ಲಿ ನೀರು ಉಳಿತಾಯ ಪದ್ಧತಿ, ದೂರ ಸಂವೇದಿ ಹಾಗೂ ಸ್ವಯಂಚಾಲಿತ ಹನಿ ನೀರಾವರಿ ಪದ್ಧತಿ, ಕೃಷಿ ಯಂತ್ರೋಪಕರಣಗಳು, ಈ ಎಲ್ಲವುಗಳ ಪ್ರಾತ್ಯಕ್ಷಿಕೆಯನ್ನು ತಾವು ನೋಡಬಹುದು. ಅಲ್ಲದೆ ಸುಧಾರಿತ ಕಬ್ಬಿನ ತಳಿಗಳು ಹಾಗೂ ಆಧುನಿಕ ಬೇಸಾಯ ತಾಂತ್ರಿಕತೆಗಳು, ಅಂಗಾಂಶ ಕೃಷಿ ತಂತ್ರಜ್ಞಾನದಲ್ಲಿ ಕಬ್ಬಿನ ಸಸಿಗಳ ಉತ್ಪಾದನೆ, ವಿವಿಧ ಮೇವಿನ ಬೆಳೆಗಳ ಸುಧಾರಿತ ತಳಿಗಳು ಹಾಗೂ ಉತ್ಪಾದನಾ ತಾಂತ್ರಿಕತೆಗಳು,